ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಸೂಖಾ ಹೋ ಯಾ ಬೇ ಮೌಸಮ್ ಕಿ ಬರ್ಖಾ ಹೋ, ಕೀಡಾ ಲಗೇ ಖೇತ್ ಮೇ ಯಾ ದುವಿಧಾ ಹೋ, ಬಹುತ್ ಹಿ ಕಮ್ ಪ್ರೀಮಿಯಂ ಪೇ ಪೂರಿ ಹೋ ಭರ್ಪಾಯೀ, ಫಸಲ್ ಬೀಮಿತ್ ರಹೇ ಕಟಾಯೀ ಕೆ ಬಾದ್ ಭೀ ಭಾಯೀ. ಹಾಂ, ರಿಣೀ ಯಾ ಅರಿಣೀ ಅಬ್ ಹರ್ ಕಿಸಾನ್ ಲಾಭ ಉಠಾಯೇ, ಏಕ್ ಮೌಸಮ್ ಏಕ್ ದರ್ ಹೈ ಸಬ್ ಕಿಸಾನ್ ಬೀಮಾ ಕರಾಯೇ, ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋಜನಾ ಸೇ ಹರ್ ಕಿಸಾನ್ ಮುಸ್ಕಾಯೇ. ಕೃಷಿ ಮತ್ತು ಕಿಸಾನ್ ಕಲ್ಯಾಣ ಮಂತ್ರಾಲಯ ದ್ವಾರಾ ಕಿಸಾನ್ ಹಿತ್ ಮೇ ಜಾರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರೆಯು, ಆಗದು ನಿರಾಸರೆ ಇನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ನಮ್ಮ ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ನೇಗಿಲ ಮಡಿತ, ನಂತರ ಕೋಳಿ ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಬಸ್ತಿಹಳ್ಳಿಯ ಕೃಷಿಕ ಬಿ ಲೋಕೇಶಪ್ಪ ಅವರೊಂದಿಗಿನ ಸಂದರ್ಶನ ಕೇಳುತ್ತೀರಿ. ಕಾರ್ಯಕ್ರಮ ನೇಗಿಲ ಮಿಡಿತ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನ್. ICR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ತಜ್ಞನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಮಗೆಲ್ಲ ಗೊತ್ತಿರೋ ಹಾಗೆ ಈ ವರ್ಷ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ. ನೋಡ್ರಿ, ಇವನ್ನೆಲ್ಲ ಮೊದಲು ಕಿರುಧಾನ್ಯ ಅಂತ ಕರಿತಿದ್ರು, ಈಗ ಯಾಕೆ ನಾವು ಸಿರಿಧಾನ್ಯ ಅಂತ ಕರಿತೀವಿ ಅಂತ ತಿಳ್ಕೋಬೇಕಾಗಿದೆ. ಯಾಕೆ ಅಂತಂದ್ರೆ ಇದು ಬಡವರು ತಿನ್ನುವಂತ ಆಹಾರ ಅಂತ ಪರಿಗಣಿಸಿದ ಇತ್ತೀಚಿನ ದಿನಗಳಲ್ಲಿ ಇದು ಬಡವರಿಗಷ್ಟೇ ಸೀಮಿತವಾಗಿಲ್ಲ, ಎಲ್ಲರೂ ಸಹ ಈ ಸಿರಿಧಾನ್ಯಗಳನ್ನ ತಿನ್ಬೇಕಾದಂತ ಪರಿಸ್ಥಿತಿ ಬಂದಿದೆ. ಯಾಕೆಂತಂದ್ರೆ ನಮಗೆ ಉತ್ತಮವಾದ ಆರೋಗ್ಯ ಬೇಕು ಅಂತಂದ್ರೆ ಸಿರಿಧಾನ್ಯ ಬೆಳೆಗಳು ಬೇಕೇ ಬೇಕು. ಈ ಸಿರಿಧಾನ್ಯ ಬೆಳೆಗಳು ನಮಗೆ ಬೇಕಪ್ಪ ಅಂತಂದ್ರೆ ಇವೆಲ್ಲೂ ತಯಾರು ಮಾಡೋಕ್ಕಾಗಲ್ಲ, ಇವನ್ನ ನಾವು ಬೆಳಿಲೇಬೇಕು. ಬಟ್ ಬಹಳಷ್ಟು ರೈತ ಬಾಂಧವರು ಇತ್ತೀಚಿನ ದಿನಗಳಲ್ಲಿ ಸಿರಿಧಾನ್ಯ ಬೆಳೆಗಳ ಕಡೆ ಹೆಚ್ಚು ಒಲವು ಕೊಡ್ತಾ ಇದ್ದಾರೆ. ಬಟ್ ಅಷ್ಟೇ ಬೇಜಾರು ಮಾಡ್ಕೊಂತಾರೆ. ಯಾಕೆ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಅವರಿಗೆ ಉತ್ತಮವಾದ ಬೆಲೆ ಸಿಗಲ್ಲ ಅಂತೇಳಿ. ಹಾಗಾಗಿ ರೈತ ಬಾಂಧವರಿಗೆ ಒಂದೇನಪ್ಪ ಕಿವಿ ಮಾತು ಅಂತಂದ್ರೆ, ಈ ಸಿರಿಧಾನ್ಯಗಳನ್ನ ನಾವು ಯಾವಾಗ ಹಾಕ್ಬೇಕು, ಈ ಸಿರಿಧಾನ್ಯಗಳು ಬೆಳೆದ್ಮೇಲೆ ಮಾಡೋದ್ರಿಂದ ನಾವು ಹೆಚ್ಚು ಲಾಭ ಗಳಿಸಬಹುದು ಅನ್ನೋದು ನಾವು ತಿಳ್ಕೋಬೇಕಾಗಿದೆ. ಬಹಳ ಮುಖ್ಯವಾಗಿ ಬಹಳ ಸೂಕ್ತ ಅಂದ್ರೆ ನಾವು ನೀರಾವರಿ ಪ್ರದೇಶಗಳಲ್ಲಿ ಸಿರಿಧಾನ್ಯಗಳನ್ನ ಬೆಳೀರಿ ಅಂತ ಹೇಳಲ್ಲ. ಯಾಕೆ ಅಂತಂದ್ರೆ ನಮಗೆ ಮುಂಗಾರಿನಲ್ಲಿ ಎಲ್ಲಿ ಮಳೆ ಕಡಿಮೆ ಇರುತ್ತೋ ಅಂತ ಪ್ರದೇಶಗಳಲ್ಲಿ ನಾವು ಸಿರಿಧಾನ್ಯಗಳನ್ನ ಬೆಳಿಬಹುದು. ಬಟ್ ಈ ಬೇಸಿಗೆ ಸಮಯದಲ್ಲೂ ಬಹಳಷ್ಟು ರೈತ ಬಾಂಧವರು ನೀರಾವರಿ ಪ್ರದೇಶಗಳಲ್ಲೂ ಸಿರಿಧಾನ್ಯಗಳನ್ನ ಬೆಳೆದು ರೈತರು ಗೆದ್ದಿದ್ದಾರೆ. ಹಾಗಾಗಿ ರೈತರಿಗೆ ನಿಜವಾಗ್ಲೂ ಅಭಿನಂದನೆಯನ್ನು ಹೇಳ್ತೀವಿ. ಬಟ್ ಸಿರಿಧಾನ್ಯಗಳು ಬಹಳ ಸೂಕ್ತವಾದವು ಮುಂಗಾರಿಗೆ. ಈಗ ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರಮುಖವಾದ ಸಿರಿಧಾನ್ಯ ಅಂತಂದ್ರೆ ನವಣೆ. ನವಣೆಯಲ್ಲಿ ಅಧಿಕ ಇಳುವರಿ ಕೊಡುವಂತ ತಳಿಗಳು ಬಂದಿದ್ದಾವೆ. HMT 100-1, DHFT 109-3, ಇಂತ ತಳಿಗಳನ್ನ ರೈತ ಬಾಂಧವರು ಬಳಸಿಕೆ ಮಾಡಬೇಕು. ಯಾಕೆ ಅಂತಂದ್ರೆ ನೀವು ಸಾಮಾನ್ಯ ತಳಿಗಳನ್ನ ಬಳಸಿದಾಗ ಏನಾಗುತ್ತೆ, ಇಳುವರಿ ಕಡಿಮೆ ಆಗುತ್ತೆ. ಈ ಅಧಿಕ ಇಳುವರಿ ಕೊಡುವಂತ ಇವೆಲ್ಲ ತಳಿಗಳು ಯಾವು ಹೈಬ್ರಿಡ್ ಅಲ್ಲ, ಈ ತಳಿಗಳಾಗಿರೋದ್ರಿಂದ ನೀವು ಒಂದ್ಸರಿ ಈ ತಳಿಗಳನ್ನ ತಗೊಂಡು ನೀವು ಬೆಳೆದಾಗ ಏನಾಗುತ್ತೆ, ಈ ತಳಿಗಳನ್ನ ಸಂರಕ್ಷಣೆ ಮಾಡಿ ನಿಮ್ಮ ಊರುಗಳ ಸುತ್ತಮುತ್ತ ಇದನ್ನ ವ್ಯಾಪಕವಾಗಿ ರೈತರಿಗೆ ನೀವು ಕೊಡಬಹುದು, ಮತ್ತೆ ಬೆಳೆಗಳ ವಿಸ್ತರಣೆ ಜಾಸ್ತಿ ಆಗಬೇಕು. ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಆಗಿರೋದ್ರಿಂದ ನಾವು ಎಲ್ಲಾ ತರದ ಸಿರಿಧಾನ್ಯಗಳ ಬೆಳೆಗಳನ್ನ ಬೆಳಿಬೇಕಾದಂತ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬಂದಿದೆ. ಹಾಗಾಗಿ ಈ ಸಿರಿಧಾನ್ಯಗಳಲ್ಲಿ ನವಣೆ, ಸಜ್ಜೆ, ಸಾಮೆ, ಆರಕ, ಬರುಗು, ಕೊರಲೆ. ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಬೆಂಗಳೂರಿಗೆ ಹೋದಾಗ ಸಿರಿಧಾನ್ಯಗಳ ಮೇಳಕ್ಕೂ ಹೋಗಿದ್ವಿ. ಅಲ್ಲೆಲ್ಲ ವಿವಿಧ ರೀತಿಯ ಉಪ ಉತ್ಪನ್ನಗಳನ್ನ ಮಾಡಿ ಸಿರಿಧಾನ್ಯಗಳಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ರೈತ ಬಾಂಧವರು ನಾವು ಬೆಳೆಯೋದಷ್ಟೇ ಅಲ್ಲ, ಈ ಉಪ ಉತ್ಪನ್ನಗಳನ್ನ ಮಾಡೋದು ಸಹ ನಾವು ಕಲ್ತ್ಕೋಬೇಕಾಗಿದೆ. ಇತ್ತೀಚಿನ ದಿನಗಳಲ್ಲಿ ಈ ಮಿಲ್ಲೆಟ್ಸ್ ಇಂದ ತಯಾರು ಮಾಡಿದಂತ ಬೇರೆ ಬೇರೆ ಆಹಾರ ವಸ್ತುಗಳು, ಅದರಲ್ಲೂ ಈ ನವಣೆಯಲ್ಲಿ ನಾವು ಏನು ಬಿಸಿಬೇಳೆ ಬಾತ್ ಮಾಡಬಹುದು, ನವಣೆ ಬಿಸ್ಕೆಟ್ಸ್ ಕುಕ್ಕೀಸ್ ಮಾಡ್ತಾ ಇದ್ದಾರೆ. ನಾವು ಇದನ್ನೆಲ್ಲ ಬೇರೆ ಬೇರೆ ಕಡೆಯಲ್ಲೂ ನಾವು ನೋಡ್ತಾ ಇಲ್ಲ, ನಮ್ಮ ಊರುಗಳಲ್ಲೇ ನೋಡ್ತಾ ಇದೀವಿ. ದಾವಣಗೆರೆಗೆ ನೀವು ಬಂದ್ರೆ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಂಪರ್ಕದಲ್ಲಿರುವಂತ ಸುಮಾರು ರೈತ ಬಾಂಧವರು ಈ ಏನು ಮೌಲ್ಯವರ್ಧನೆ ಮಾಡಕ್ಕೆ ಮುಂದಾಗಿದ್ದಾರೆ. ಅದರಲ್ಲೂ ಈ ಮಿಲ್ಲೆಟ್ಸ್ ಕುಕ್ಕೀಸ್ ತಯಾರು ಮಾಡುವಂತ ರಘು ಅಂತ ಹೇಳಿ ಕೂಲಂಬಿಯವರು, ಅವರು ಸಹ ಈ ಮಿಲ್ಲೆಟ್ಸ್ ಇಂದ ವಿವಿಧ ರೀತಿಯ ಕುಕ್ಕೀಸ್ ಮಾಡ್ತಾ ಇದ್ದಾನೆ. ಅದು ಒಂದೇ ಮಿಲ್ಲೆಟ್ ಅಲ್ಲ, ರಾಗಿಯಿಂದ ಮಾಡ್ತಾ ಇದ್ದಾರೆ, ನವಣೆಯಿಂದ ಮಾಡ್ತಾ ಇದ್ದಾರೆ, ಬರಗುವಿಂದ ಮಾಡ್ತಾ ಇದ್ದಾರೆ. ಎಲ್ಲಾ ತರದ ಮಿಲ್ಲೆಟ್ಸ್ ನ ಮಿಕ್ಸ್ ಮಾಡಿ ಮೌಲ್ಯವರ್ಧನೆ ಮಾಡ್ತಿದ್ದಾರೆ. ರೈತ ಬಾಂಧವರಿಗೆ ಏನಪ್ಪಾ ಅಂತಂದ್ರೆ, ನಮಗೆ 1 ಎಕರೆ ಪ್ರದೇಶಕ್ಕೆ 4-5 ಕೆಜಿಯಷ್ಟು ಬೀಜ ಬೇಕಾಗುತ್ತೆ. ಬಿತ್ತನೆ ಮಾಡುವ ಸಮಯದಲ್ಲಿ ರೈತ ಬಾಂಧವರು ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು. ಈ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಬಿತ್ತನೆ ಮಾಡೋದ್ರಿಂದ ನಾವು ಮೊಳಕೆ ಹೊಡೆಯಕ್ಕೆ ಸಹಾಯ ಮಾಡಿದಂಗಾಗುತ್ತೆ. ಮತ್ತೆ ಈಗ ಬೇರೆ ರೀತಿ ರಾಸಾಯನಿಕ ಗೊಬ್ಬರ ಹಾಕೋ ಬದಲು ನಾವು ಈ ಜೈವಿಕ ಗೊಬ್ಬರಗಳನ್ನ ಕೊಟ್ಟು ಜೈವಿಕ ಪದ್ಧತಿಯಲ್ಲಿ ಅಥವಾ ಸಾವಯವ ಪದ್ಧತಿಯಲ್ಲಿ ಬೆಳೆಯುವಂತದ್ದು ಅನುಕೂಲ ಆಗುತ್ತೆ. ಮೇಲ್ಗೊಬ್ಬರವಾಗಿ ಬೇರೆ ಯಾವ ಗೊಬ್ಬರವನ್ನು ಕೊಡದಲೆ ಏನು ನಾವು ಜೀವಾಮೃತ ಆಗಿರ್ಬೋದು ಅಥವಾ ಬೇರೆ ಬೇರೆ ಏನು ಸಾವಯವ ಮೂಲಗಳನ್ನ ಕೊಟ್ಟು ಬೆಳೆಯುವಂಥದ್ದು ಬಹಳ ಸೂಕ್ತ. 1 ಎಕರೆ ಪ್ರದೇಶಕ್ಕೆ ನಮಗೆ ಸಾಮಾನ್ಯ ಪದ್ಧತಿಯಲ್ಲಿ ಮಾಡುವಂತ ರೈತರುಗಳು 3-4 ಕ್ವಿಂಟಲ್ ಬರ್ತಿದೆ ಅಂತಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಅಧಿಕ ಇಳುವರಿ ಅಂತ ಕೊಡುವ ತಳಿಗಳನ್ನ ನಾವು ಬಳಕೆ ಮಾಡೋದ್ರಿಂದ ನಮ್ಗೆ 8-10 ಕ್ವಿಂಟಲ್ ತನಕ 1 ಎಕರೆ ಪ್ರದೇಶಕ್ಕೆ ಇಳುವರಿ ತಗೊಳ್ಳುವಂತ ರೈತರಿದ್ದಾರೆ. ಹಾಗಾಗಿ ನಾವು ರೈತರಲ್ಲಿ ಕೇಳ್ಕೊಳ್ಳೋದೇನಪ್ಪಾ ಅಂದ್ರೆ, ಅಧಿಕ ಇಳುವರಿ ಕೊಡುವಂತ ತಳಿಗಳನ್ನ ನೀವು ಬಳಕೆ ಮಾಡಿ ಬಿತ್ತನೆ ಮಾಡ್ರಿ. ಇದು ತಡ ಮುಂಗಾರುಗಳಿಗೆ ಬಹಳ ಸೂಕ್ತ, ಅವಧಿ ಕಡಿಮೆ ಇರುತ್ತೆ. 90-100 ದಿವಸದೊಳಗೆ ಮುಗಿಯುವಂತ ತಳಿಗಳಿರೋದ್ರಿಂದ ನಮ್ಗೆ ಇಳುವರಿನೂ ಬರುತ್ತೆ. ಮತ್ತೆ ಬಹಳಷ್ಟು ರೈತ ಬಾಂಧವರು ಏನ್ ಹೇಳ್ತಾರೆ, ಈ ಒಂದು ಸಿರಿಧಾನ್ಯಗಳ ಮೇವು ಕೂಡ ಬಹಳ ಉತ್ತಮವಾಗಿರುತ್ತೆ. ಮತ್ತೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಮೊಬೈಲ್ ಸಂಖ್ಯೆ 9449686495. ಎಲ್ರಿಗೂ ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಇದೀಗ ಕೋಳಿ ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಬಸ್ತಿಹಳ್ಳಿಯ ಕೃಷಿಕ ಬಿ ಲೋಕೇಶಪ್ಪ ಅವರೊಂದಿಗಿನ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಚಿತ್ರದುರ್ಗ ತಾಲೂಕಿನ ಬಸ್ತಿಹಳ್ಳಿ ಗ್ರಾಮದ ಕೃಷಿಕರಾದಂತಹ ಬಿ ಲೋಕೇಶ್ವರಪ್ಪ ಅವ್ರನ್ನ ಮಾತಾಡಿಸ್ತಾ ಇದೀವಿ. ಅವರು ಉಪಕಸಬಾಗಿ ಈ ಒಂದು ಕೋಳಿ ಸಾಕಾಣಿಕೆಯನ್ನ ಯಾವ ರೀತಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಲೋಕೇಶಪ್ಪ ಅವರೇ. ಸರ್ ನಮಸ್ಕಾರ. ಸರ್ ಲೋಕೇಶ್ವರಪ್ಪ ಅವರೇ, ಹೇಳಿ, ಈ ಒಂದು ಕೃಷಿ ಬದುಕು ಅಂತಂದ್ರೆ ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ದೀರಾ? ಕೃಷಿ ಬದುಕು ಸುಮಾರು ವರ್ಷದಿಂದ ಮಾಡ್ತಾ ಇದ್ವಿ, ಕೋಳಿ ಸಾಕಾಣಿಕೆ ಮಾತ್ರ 2011 ಇಸ್ವಿಯಿಂದ ಮಾಡ್ತಾ ಇದೀವಿ. ಈಗ ಒಟ್ಟಾರೆ ಕೃಷಿ ಜಮೀನು ಅಂತಂದ್ರೆ ಎಷ್ಟು ಎಕರೆ ಇದೆ ನಿಮ್ದು? 5 ಎಕರೆ 16 ಗುಂಟೆ ಇದೆ, ಅದರಲ್ಲಿ 20 ಗುಂಟೆ ಕೋಳಿ ಫಾರಂ ಬರ್ತಾ ಇದೆ. 300 ಚಿಲ್ಲರಡಿ ಉದ್ದ, 21 ಅಡಿ ಅಗಲ ಬರ್ತದೆ. 186 ಅಡಿ ಉದ್ದ, 25 ಅಡಿ ಅಗಲ ಬರ್ತದೆ. ಅದರಲ್ಲಿ ಕೋಳಿ ಸಾಕಾಣಿಕೆ ಮಾಡ್ತೀವಿ. 7-8 ಸಾವಿರ ಕೋಳಿ ಬಿಡ್ತೀವಿ. ಈಗ ಮನೆ ನಿರ್ಮಾಣ ಅಂತಂದ್ರೆ ಯಾವ ರೀತಿ ಮಾಡಿಕೊಂಡಿದ್ರ? ಮನೆ ನಿರ್ಮಾಣ 2 ಸೈಡ್ ಗೋಡೆ ಕಟ್ಟಿದೀವಿ. 12.5 ಅಡಿ 13 ಅಡಿ ಗೋಡೆ ಕಟ್ಟಿ ಸೈಡ್ಗೆ ಎಲ್ಲ ಮೋಲ್ಡ್ ಅಲ್ಲಿ ಉದ್ದಕ್ಕೂ ಗೋಡೆ ಕಟ್ಟಿದೀವಿ. ಮೇಲೆ ಆಂಗ್ಲರ್ ಹಾಕಿದೀವಿ, ಅದ್ರ ಮೇಲೆ ಶೀಟ್ ಹಾಕಿ ಉತ್ತಮ ರೀತಿಯಲ್ಲಿ ಒಳ್ಳೆ ಪರವಾಗಿಲ್ಲ ಚೆನ್ನಾಗಿರೋಂತ ವ್ಯವಸ್ಥಿತವಾದ ಒಂದು ರೂಮ್ ಮಾಡಿದೀವಿ, ಮನೆ ಕಟ್ಟಿದೀವಿ ಹೊಲದಲ್ಲಿ. ಈಗ 5 ಎಕರೆ ಕೃಷಿ ಜಮೀನು ಇದೆ, ನೀರಾವರಿ ಮಾಡ್ಕೊಂಡಿದ್ರ, 5 ಎಕರೆಗೆಲ್ಲ ಅಡಿಕೆ ಹಾಕಿದ್ರ, ಮತ್ತೆ ಯಾಕನಸ್ತು ನಿಮ್ಗೆ ಉಪಕಸವಾಗಿ ಈ ಒಂದು ಕೋಳಿ ಸಾಕಾಣಿಕೆ ಮಾಡ್ಬೇಕಂತ? ಈಗ ಅಡಿಕೆ ಬೆಳೆ 5-7 ವರ್ಷ ಬೇಕು ಬೆಳೆ ಬರೋದಕ್ಕೆ, ಹಂಗಾಗಿ ಇದು 45 ದಿವಸದ ಬೆಳೆ, ಉಪಕಸವಾಗಿರ್ಲಿ ಅನ್ನೋ ಉದ್ದೇಶದಿಂದ ಇದನ್ನ ನಾವು ಮಾಡಿದೀವಿ. ಈಗ ಕೋಳಿ ಸಾಕಾಣಿಕೆ ಮಾಡ್ಬೇಕು ಅನ್ಕೊಂಡಾಗ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡ್ರೆ? ಸಾಮಾನ್ಯವಾಗಿ ಸಣ್ಣದಾಗಿ ಒಂದ್ 2 ವರ್ಷ ಅವ್ರಿಗೆ ಮಾಡಿದ್ವಿ, ಅದನ್ನ ನಾವು ಸ್ವಂತಕ್ಕೆ ಸಾಕುವ ವ್ಯವಸ್ಥೆ ಮಾಡಿದೀವಿ. ಅದರಲ್ಲಿ ಏನು ಪ್ರಯೋಜನ ಆಗ್ಲಿಲ್ಲ, ಯಾಕಂದ್ರೆ 2 ವರ್ಷ ಅವ್ರಿಗೆ ಮಾಡಿದ್ರಿಂದ ಇಲ್ಲೇ ಕಾಯ್ದಾತು ಇರಬೇಕಾತು ಹೊಲದಲ್ಲಿ, ಸಣ್ಣದಕ್ಕೂ ಮಾಡದೆ ದೊಡ್ಡದು ಮಾಡದೆ ಅಂತೇಳಿ ಈಗ ಒಂದ್ 8 ಸಾವಿರಕ್ಕೆ ಮಾಡಿದೀವಿ. 8 ಸಾವಿರಕ್ಕೆ ಮಾಡಿದಾದ್ಮೇಲೆ ಅದಕ್ಕೆ ಬಂಡವಾಳ ಬಹಳ ಬೇಕು ಅಂತೇಳಿ ಕಂಪ್ನಿಗೆ ನಾವು ಮರ್ಜ್ ಆಗಿದ್ವಿ. ಈಗ ಕಂಪ್ನಿಯಲ್ಲಿ ಒಪ್ಪಂದ ಮಾಡಿಕೊಂಡು ಈ ಒಂದು ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ರ? ಹೌದು, ಇದೊಂದು ಒಪ್ಪಂದ ಇದೆ. ಅವರು ನಮ್ಮಿಂದ ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ದಾರೆ, ಅವ್ರದೇ ಆದಂತ ಮರಿ ಕೊಡ್ತಾರೆ, ಅವ್ರದೇ ಆದಂತ ಉತ್ತಮವಾದ ಫೀಡ್ ಕೊಡ್ತಿದ್ದಾರೆ, ಅವ್ರದೇ ಆದ ಒಬ್ಬ ಸೂಪರ್ವೈಸರ್ ಡೈಲಿ ವಿಸಿಟ್ ಕೊಡ್ತಾರೆ. ಇದಕ್ಕೆ ಏನ್ ಬೇಕು, ಮೆಡಿಸಿನ್ ಏನು, ಔಷಧಿ ಏನ್ ಕೊಡ್ಬೇಕು, ಇದಕ್ಕೆ ಯಾವ ರೀತಿ ಸಾಕ್ಬೇಕು ಅನ್ನೋ ಉದ್ದೇಶಕ್ಕೆ ಅವ್ರು ದಿವಸ ಬರ್ತಾರೆ. ಅದನ್ನ ಅವ್ರ ಮಾಹಿತಿ ಪ್ರಕಾರ ನಾವು ಕೋಳಿ ಸಾಕಾಣಿಕೆ ಮಾಡ್ತೀವಿ ಫಾರಂ ಒಳಗೆ. ಈಗ ನೀವೇ ಓನ್ ಆಗಿ ಯಾಕೆ ಸಾಕಾಣಿಕೆ ಮಾಡಬಾರ್ದು? ನಾವೇ ಓನ್ ಆಗಿ ಮಾಡಕಂದ್ರೆ 45 ದಿವಸ ಬೇಕು ನಮಗೆ ಒಂದ್ ಸರಿ ಬೆಳೆ ಬರೋದಕ್ಕೆ. ಉತ್ತಮವಾದ ಬೆಲೆ ಬಂದ್ರೆ ಬರಬಹುದು, ಬರದೆ ಹೋದ್ರು ಹೋಗ್ಬಹುದು. ಕಂಪ್ನಿ ಆಗಿರೋದ್ರಿಂದ 360 ದಿವಸ ಅವ್ರಿಗೆ ಫಾರ್ಮ್ ನಲ್ಲಿ ಮರಿ ಇರ್ತದೆ. ನಮ್ಮಂತ ಸಾವಿರಾರು ಜನಕ್ಕೆ ಅನುಕೂಲ ಮಾಡಿದಾರ ಅವರು. ನಮ್ 45 ದಿವಸ ಆದ್ಮೇಲೆ ಮತ್ 45 ದಿವಸ ಕಾಯ್ಬೇಕು, ನಾವು ರೇಟ್ ಬಂದು ಏನಾರ ಅದಕ್ಕೆ ಬೆಲೆ ಸಿಕ್ಕೋ ದುಡ್ಡು ಬಂದ್ರೆ ಬರಬಹುದು, ಬರದೇ ಇದ್ರೆ ಹೋಗ್ಬಹುದು ಅನ್ನೋ ಉದ್ದೇಶದಿಂದ ನಾವು ಕಂಪ್ನಿಗೆ ಮರ್ಜ್ ಮಾಡಿದ್ವಿ. ಈಗ ನೀವೇ ಓನ್ ಆಗಿ ಸಾಕಾಣಿಕೆ ಮಾಡಿದ್ರೆ ಹೆಚ್ಚು ಲಾಭ ತಗೊಳ್ಬಹುದು ಅಂತ ಹೇಳ್ತೀರ, ಅಥವಾ ಕಂಪ್ನಿಯಲ್ಲಿ ಒಪ್ಪಂದ ಮಾಡಿಕೊಂಡು ಈ ಒಂದು ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ಹೆಚ್ಚು ಲಾಭ ಗಳಿಸಬಹುದು ಅಂತೀರ? ಅದು ಬಂಡವಾಳ ಶಾಹಿಗಳಿದ್ರೆ ಪರವಾಗಿಲ್ಲ, ಓನ್ ಆಗಿ ಮಾಡಬಹುದು. ಬಂಡವಾಳ ಇಲ್ಲ, ಯಾರ್ದಾಗ ಸಾಲ ತಂದು ಮಾಡಿದ್ವಿ ಅಂದ್ರೆ ಅವ್ರಿಗೆ ಬಡ್ಡಿ ಕಟ್ಟಕ್ ಆಗಲ್ಲದು. ಯಾಕೆಂದ್ರೆ ಇದು ಬೆಲೆ ನಿಗದಿತವಾಗಿ ಇರೋದಿಲ್ಲ, ತಿಂಗಳನ ದಿವಸ ಒಂದ್ ರೇಟ್ ಇರೋದ್ರಿಂದ ಇದು ನಮಗೆ ಅಂತ ಉತ್ತಮವಾಗಿ ಮಾಡಕ್ ಆಗಲ್ಲ ಅನ್ನೋ ಉದ್ದೇಶದಿಂದ ನಾವು ಕಂಪ್ನಿಗೆ ಮರ್ಜ್ ಆಗಿದ್ವಿ. ಈಗ ಸಾಮಾನ್ಯವಾಗಿ ಪ್ರಾರಂಭದಲ್ಲಿ ನಿಮಗೆ ಎಷ್ಟು ಖರ್ಚು ಬಂತು ಇದನ್ನೆಲ್ಲ ನೀವು ಕೋಳಿ ಸಾಕಾಣಿಕೆ ಮಾಡ್ಬೇಕಂತ ಎಲ್ಲ ಒಂದು ಸಿದ್ಧತೆ ಮಾಡಿಕೊಂಡಾಗ? ಅವತ್ತು ಒಂದು 121 ಅಡಿ ಉದ್ದ 21 ಅಡಿ ಅಗಲ ಮಾಡೋದಕ್ಕೆ 1.5 ಲಕ್ಷ ಖರ್ಚು ಮಾಡಿದ್ವಿ. ಅವತ್ತ ನೆಲಕ್ಕೆ ಮಣ್ಣಿಂದ ಇತ್ತು. ಈಗೆಲ್ಲ ಕಂಪ್ನಿ ಸ್ಟ್ಯಾಂಡರ್ಡ್ ಕೇಳಿದ್ರಿಂದ ಕಡಪ ಕಲ್ಲ ಹಾಕ್ಸಿ ಅದೆಲ್ಲ ಮಾಡ್ತಾ ಇದೀವಿ. ಅವತ್ತಿನ ಖರ್ಚು 8,000-9,000 ಕೋಳಿ ಸಾಕೋದಕ್ಕೆ 5-6 ಲಕ್ಷ ಖರ್ಚಾಗೈತಿ. ಈಗ ಅದ್ರ ಒಳಗೆ ಬರೇ ಕಡಪ ಕಲ್ಲು ಅದ್ ಕೆಲಸ ಮಾಡೋದಕ್ಕೆ 3 ಲಕ್ಷ ಖರ್ಚಾಗ್ತದೆ. ಹಂಗಾಗಿ ಉತ್ತಮವಾಗಿ ಬರ್ತದೆ ಅನ್ನೋ ಉದ್ದೇಶದಿಂದ ಅದನ್ನ ಮಾಡ್ತಾ ಇದೀವಿ ಕಡಪ ಕಲ್ಲು. ಈಗ ಮೊದ್ಲು ಎಲ್ಲ ಬರೇ ನೆಲ ಇತ್ತು, ಅವಾಗ ಏನ್ ಸಮಸ್ಯೆ ಆಗ್ತದೆ ಕೋಳಿಗೆ? ಅದು ಕೋಳಿ ಹೆಂಗಿದ್ರು ಒಂದಿನ ಕಲ್ ತಿಂತದ, ಅದು ಕೋಳಿ ಕಲ್ಲು ತಿಂದ್ರು ಕರಗಿಸ್ತದ ಕೋಳಿ. ಇದು ಕಂಪ್ನಿಗೆ ಹೋಗೋದ್ರಿಂದ ಕೋಳಿ ಕಲ್ಲು ತಿನ್ನಬಾರ್ದು, ಉತ್ತಮವಾದ ಬೆಳೆ ಅದಕ್ಕೆ ಬೆಳೆಯಬೇಕು ಅನ್ನೋ ಉದ್ದೇಶದಿಂದ ನಾವು ಕಲ್ಲಿಗೆ ಹೋಗಿದ್ವಿ. ಅವರು ಕಂಪ್ನಿಯವರು ನಮಗೆ ಮಾಹಿತಿ ಹೇಳಿ ಕಲ್ಲು ಹಾಕ್ಸಿದ್ರೆ ಉತ್ತಮವಾಗಿ ಬರ್ತದೆ, ಚೆನ್ನಾಗಿ ಬರ್ತದೆ ಅಂತ ಹೇಳಿ ಮಾಡ್ತಾ ಇದಾರೆ. ವರ್ಷದಲ್ಲಿ ಎಷ್ಟು ಬೀಡ್ ತೆಗಿತೀರ ನೀವು ಈ ಕೋಳಿಯನ್ನ? ನಾವು 40-45 ದಿವಸಕ್ಕೆ ಕೋಳಿ ಮಾರಾಟ ಮಾಡಕ್ ತಗೊಂಡ್ ಹೋಗ್ತಾರ ಅವರು. 15 ದಿವಸದಲ್ಲಿ ಫಾರಂ ಕ್ಲೀನ್ ಮಾಡ್ತೀವಿ. ಕ್ಲೀನ್ ಅಂದ್ರೆ ಅದು ಗೊಬ್ಬರ ತುಂಬೋದು, ಮತ್ತೆಲ್ಲ ಕಸ ಹೊಡೆಯೋದು, ಅದನ್ನೆಲ್ಲ ತೊಳೆಯೋದು. ಆಮೇಲೆ ಫೀಡರ್ಸ್ ಡ್ರಿಂಕರ್ಸ್ ಅಂತ ಎಲ್ಲ ಬರುತ್ತೆ, ಅದು ಕೋಳಿಗೆ ಸಾಕಕ್ಕೆ, ಕೋಳಿ ಫೀಡ್ ತಿನ್ನಕ್ಕೆ ನೀರ್ ಕುಡಿಯೋದಕ್ಕೆ. ಅದನ್ನೆಲ್ಲ ಸ್ವಚ್ಛ ಮಾಡಿ ಪೈಪ್ ಲೈನ್ ಕ್ಲೀನ್ ಮಾಡಿ ಆಮೇಲೆ ಅದಕ್ಕೆಲ್ಲ ವ್ಯವಸ್ಥಿತವಾಗಿ ಮಾಡಕ್ಕೆ 15 ದಿವಸ ಟೈಮ್ ತಗಂತೀವಿ. ವರ್ಷದಲ್ಲಿ 6 ಬೆಳೆ ತೆಗಿತೀವಿ ನಾವು. ಈಗ 6 ಬೆಳೆ ಅಂತಂದ್ರೆ ಸುಮಾರು ಎಷ್ಟು ಕೋಳಿ ಸಾಕಾಣಿಕೆ ಮಾಡಿದಂಗೆ ಆಗುತ್ತೆ ನೀವು? ಒಂದ್ ಸಲಕ್ಕೆ 8,000 6 ಬೆಳೆ ಎಂಟಾ 48,000 ಕೋಳಿ ಸಾಕ್ತಿವಿ. ಉತ್ಕೃಷ್ಟವಾಗಿ ನಾವು ಸಾಕಾಣಿಕೆ ಮಾಡ್ಬೇಕು, ಒಳ್ಳೆ ಕೋಳಿ ಚೆನ್ನಾಗಿ ಬರಬೇಕು, ಅಲ್ಲಿ ತೂಕ ಬರಬೇಕು ಅಂತ ಹೇಳಿದ್ರೆ ಯಾವ ರೀತಿ ಸಾಕಾಣಿಕೆ ಮಾಡ್ಬೇಕು ಅಂತ ಹೇಳ್ತೀರ? ಓನ್ ನಾವೇ ಮನೆಯವರೇ ಕೆಲಸ ಮಾಡೋದ್ರಿಂದ ಉತ್ತಮವಾದ ಬೆಳೆ ಬೆಳೆಯಕ್ಕೆ ಸಾಧ್ಯವಾಗುತ್ತೆ. ಈಗ ನಾವ್ ಯಾರೋ ಒಬ್ಬ ಕೂಲರ್ ನಚ್ಚಿದ್ವಿ, ಅವ್ರು ಒಂದ್ ಕೆಲಸ ಮಾಡಿದ್ರೆ ಒಂದ್ ಕೆಲಸ ಮಾಡಲ್ಲ. ಅದು ಪ್ರತಿನಿತ್ಯ ಗೊಳಲೆ ಕೆದರ್ಬೇಕು, ಫೀಡರ್ಸ್ ಡ್ರಿಂಕರ್ಸ್ ಅವೆಲ್ಲ ಸ್ವಚ್ಛ ಮಾಡ್ಬೇಕು, ಅವಕ್ಕೆ ಮರಿ ಇದ್ದಾಗ ಹೀಟ್ ಹಾಕ್ಬೇಕು, ಅವಕ್ಕೆಲ್ಲ ಡ್ರಮ್ ವ್ಯವಸ್ಥೆ ಮಾಡ್ಬೇಕು, ಕಟ್ಟಿಗೆ ಹಾಕ್ಬೇಕು. ಇಲ್ಲೇ ದಿನದಲ್ಲಿ 24 ಗಂಟೆಯಲ್ಲಿ ಕನಿಷ್ಠ ಅಂದ್ರೆ ಒಂದ್ 12 ಗಂಟೆ ಆದ್ರೂ ನಾವು ಮರಿ ಹತ್ರ ಇದ್ದು ಅದನ್ನ ಉತ್ತಮವಾದ ರೀತಿಯಾಗಿ ಸಾಕಿದ್ರೆ ನಮಗೆ ಉತ್ತಮವಾದ ಬೆಲೆ ಬರ್ತದೆ. ಈಗ 6,000 ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ರಲ್ಲ, ಪ್ರತಿನಿತ್ಯ ಇಲ್ಲೆಲ್ಲ ನೋಡ್ಕೊಂಡು ಹೋಗಕ್ಕೆ ಎಷ್ಟು ಜನ ಬೇಕಾಗ್ತಾರೆ? ಅಪ್ಪ ಮಗ ನಾವೇ ಇಬ್ಬರೇ ಇದ್ವಿ, ನಾವೇ ನೋಡ್ಕೊಂತ ಇದ್ವಿ. ಬೇರೆ ಯಾರಾದ್ರೆ ಮಾಡ್ತಾರೆ ಅಂದ್ರೆ ಒಂದ್ ದಿವಸ ತೊಳೆಯೋದ್ ಮಾಡ್ತಾರೆ, ಒಂದ್ ದಿವಸ ತೊಳೆಯಿಲ್ದಂಗ್ ಬಿಡ್ತಾರೆ. ಅವು 1,000 ಕೋಳಿ ನೀರ್ ಕುಡಿತಾ ಇರ್ತದೆ, ಫೀಡ್ ತಿಂದು ಮತ್ತೆ ಅದರಲ್ಲಿ ಬಾಯಿ ಇಟ್ಟು ಗಲೀಜ್ ಮಾಡ್ತದೆ. ಆ ಗಲೀಜ್ ಮಾಡಿದ್ರೆ ನೀರು ಕುಡಿದ್ರೆ ಮತ್ತೆ ಅದ್ ಮುಂದೆ ಅದ್ ಕುಡಿಯಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಸ್ವಚ್ಛತೆ ಮಾಡಿ ಚೆನ್ನಾಗಿ ಇಟ್ಕಂದ್ರೆ ಚೆನ್ನಾಗಿರ್ತದೆ ಅನ್ನೋ ಉದ್ದೇಶದಾಗ ನಾವೇ ತಂದೆ ಮಗ ಇಬ್ರು ಸೇರಿ ಫಾರ್ಮ್ ನ ಕೆಲಸ ಮಾಡ್ತಾ ಇದ್ವಿ. ಹಂಗಾಗಿ ಚೆನ್ನಾಗಿ ಉತ್ತಮವಾಗಿ ಬೆಳೆ ಬರ್ತೈತೆ, ಉತ್ತಮವಾದ ರೇಟ್ ಸಿಗ್ತದೆ ನಮಗೆ, ಉತ್ತಮವಾದ ತೂಕ ಬರ್ತದೆ. ಒಂದ್ ಬೆಳೆಗೆ 45 ದಿವಸಕ್ಕೆ ಇಬ್ರು ತಂದೆ ಮಗ ಕೆಲಸ ಮಾಡೋದ್ರಿಂದ 1,60,000-70,000 ನಮಗೆ ಅದರಿಂದ ಬರ್ತದೆ. ಈಗ ಸಾಮಾನ್ಯವಾಗಿ ಮರಿ ಅಂತಂದ್ರೆ ಎಲ್ಲಿಂದ ತಂದು ಕೊಡ್ತಾರೆ? ಈಗ ನಮ್ಮ ಇಂಡಿಯಾದಲ್ಲಿ ಅದೊಂದು ಕಂಪ್ನಿ ಇದೆ, ಉತ್ತಮವಾದ ಮರಿ ಕೊಡ್ತಾರೆ. ಅವರು ಸ್ಟಾರ್ಟಿಂಗ್ ನಮಗೆ 50 ಗ್ರಾಮ್ ಮರಿ ಕೊಡ್ತಾರೆ. ಆ 50 ಗ್ರಾಮ್ ಮರಿನ ನಾವು 2.5 ಕೆಜಿಯಿಂದ 3 ಕೆಜಿವರೆಗೆ ಸಾಕಕ್ ಪರ್ಮಿಷನ್ ಐತೆ. ನಾವು ಸಾಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಈಗ ಮರಿ ಎಲ್ಲೇ ಬಿಟ್ವಿ, ಬೆಳಿಗ್ಗೆ ಹೋದ್ವಿ ಮನೆಗೆ, ಸಾಯಂಕಾಲ ಬಂದ್ವಿ, ಅದು ಫೀಡ್ ತಿಂದ್ರೆ ತಿಂತು ಬಿಟ್ಟರು ಬಿಡ್ತು, ಹಿಂಗಾತಂದ್ರೆ ಅದು ಉತ್ತಮವಾಗಿ ಬೆಳರಲ್ಲ. ಇಲ್ಲೇ ಇದ್ದು ಸುಮ್ನೆ ಒಂದ್ ಸರಿ ಫಾರಂ ನಾಗ ಅಡ್ಡಾಡಿದ್ವಿ ಅಂದ್ರೆ ಒಂದ್ ದಿವಸದಾಗ 50 ಕೆಜಿ ಜಾಸ್ತಿ ಫೀಡ್ ತಿಂತತೆ. ಅದಿಲ್ಲ ಅಡ್ಡಾಡ್ಲಿಲ್ಲ ನೋಡ್ಲಿಲ್ಲ ಅಂದ್ರೆ ಅದು ಮಲಗಿದ್ದಾಗ ಮಲಗ್ತತೆ, ಕುಂತದಾಗ ಕೂರ್ತತೆ, ಅದು ಉತ್ತಮವಾಗಿ ಬರಕ್ಕೆ ಸಾಧ್ಯವಾಗಲ್ಲ. ಅವಾಗ ನಮಗೇನು ಅದರಿಂದ ಲಾಭ ಬರಕ್ಕೆ ಸಾಧ್ಯವಿಲ್ಲ. 50 ಗ್ರಾಮ್ ಕೊಟ್ಟಂತ ಮರಿ 2.5 ಕೆಜಿ ಬರ್ಬೇಕಂತಂದ್ರೆ ಏನೇನು ಆಹಾರ ಕೊಡ್ತೀರ ಅವಕ್ಕೆಲ್ಲ? ಫುಡ್ ನಮ್ದಾದ ಫೀಡ್ ಏನಿ ಕೊಡಲ್ಲ, ಅವ್ರ ಕಂಪ್ನಿಯಿಂದಲೇ ನಮಗೆ ರೆಡಿ ಫೀಡ್ ಬಂದಿರ್ತದೆ. ಅದಾಗ ಉತ್ತಮವಾದ ಜೋಳ ಹಾಕಿರ್ತಾರೆ, ಸೋಯಾ ಬಿನ್ ಅವರೇ ಬರ್ತದೆ, ಅದ ಹಾಕಿರ್ತಾರೆ, ಮೆಡಿಸನ್ ಹಾಕಿರ್ತಾರೆ, ಅದಕ್ಕೆ ಆಯಿಲ್ ಅಂತ ಬರ್ತದೆ ಅದನ್ನು ಹಾಕಿರ್ತಾರೆ. 50 ಕೆಜಿ ಒಂದ್ ಬ್ಯಾಗು, ಇಷ್ಟು ಕೋಳಿಗೆ ಇಷ್ಟು ಬೇಕು ಅಂತ ಹೇಳಿ ರೆಡಿ ಮಾಡಿ ಕಳಿಸ್ತಾರೆ. ಇಲ್ಲಿ ಖಾಲಿ ಹಾಕದಂಗ್ಲೇ ದಿವಸ ಸೂಪರ್ವೈಸರ್ ಬರ್ತಾರೆ ಅದನ್ನ ನೋಡೋದಕ್ಕೆ. ಖಾಲಿ ಆತಂದ ತಕ್ಷಣ ನಮಗೆ ಫೀಡ್ ಬರ್ತದೆ. ಅದಕ್ಕೆ ಮೆಡಿಸಿನ್ ಬೇಕಂದ್ರೆ ನಿಂತದ್ ಕೊಡ್ರಿ ಅಂತ ಹೇಳಿ ಅವ್ರ ಆಫೀಸಿಂದ ನಮ್ಗೆ ಮೆಡಿಸಿನ್ ಕೊಡ್ತಾರೆ. ನಮಗೆ ಈಗ ಒಂದ್ 12 ರೂಪಾಯಿವರೆಗೂ ನಮಗೆ ಪ್ರಾವಿಷನ್ ಐತೆ. 1 ಕೆಜಿಗೆ ಅದು 2.5 ಕೆಜಿ ಕೋಳಿ ತಗಂತೀವಿ, ಕನಿಷ್ಠ 30 ರೂಪಾಯಿ ಸಿಗ್ತದೆ ಒಂದ್ ಕೋಳಿಗೆ. ಈಗ ಸಾಮಾನ್ಯವಾಗಿ ಈಗ ಫುಡ್ ಅಂತಂದ್ರೆ ಈಗ 6,000 ಕೋಳಿಗೆ ಅಂತಂದ್ರೆ ಎಷ್ಟು ಪ್ಯಾಕೆಟ್ ಬೇಕಾಗುತ್ತೆ ನಿಮಗೆ ತಿಂಗಳಿಗೆ? ಸರ್, ಒಂದು ಕೋಳಿಗೆ ನಮಗೆ ನಮ್ಮ ಅನುಭವದಲ್ಲಿ 4-5 kg ಒಂದು ಕೋಳಿಗೆ ಹಾಕಿದ್ವಿ. ಅದಷ್ಟೊಳಗೆ ಅವ್ರು ಮಾರಾಟ ಮಾಡಕ್ಕೆ ಅವಕಾಶ ಕೊಡ್ತಾರೆ ನಮಗೆ. ಈಗ ಸಾಮಾನ್ಯವಾಗಿ ಹೆಚ್ಚು ಹೆಚ್ಚು ಫುಡ್ ಕೊಡೋದ್ರಿಂದ ಹೆಚ್ಚು ಹೆಚ್ಚು ತೂಕ ಬರುತ್ತಾ ಅಥವಾ ಒಂದು ಮಿತಿಯಾಗಿ ಫುಡ್ ಕೊಡ್ಬೇಕಂತ ಹೇಳ್ತೀರಾ? ಅದಕ್ಕೆ ಏನ್ ಬೇಕಾದ ತಗೊಳೋದಕ್ಕೆ ಕೊಡ್ತಾರ ಅವರು. ಅದಕ್ಕೆ ಇಷ್ಟೇ ಕಂಟ್ರೋಲ್ ಆಗ ಕೊಡ್ರಿ, ಬೇರೆ ಕಂಪ್ನಿ ಬೇರೆ ಇರೆಲ್ಲ ಮಾಡ್ತಾರೆ, ಇಷ್ಟೇ ಕೊಡ್ಬೇಕು ಇಷ್ಟೇ ಮಾಡ್ಬೇಕು ಅಂತೇಳಿ. ಅವಾಗ ಅದಷ್ಟವಾಗಿ ಬರಕ್ ಸಾಧ್ಯವಾಗಲ್ಲ. ಇದಕ್ಕೆ ಏನು ಇದಿಲ್ಲ, ಅದೆಷ್ಟು ಫೀಡ್ ತಿಂತದೋ ಅಷ್ಟು ಅದು ತೂಕ ಬರ್ತದೆ ಅನ್ನೋ ಉದ್ದೇಶದಿಂದ ಯಾವುದೇ ತೊಂದರೆ ಅನ್ನೋ ಇಲ್ಲ. ಅದಕ್ಕೆ ಅದು ಎಷ್ಟಾರ ತಿನ್ಲಿ ಎಷ್ಟಾರ ಮಾಡ್ಲಿ, ಆ ಫುಡ್ 1 kg ತಿಂದ್ರೆ ಇಷ್ಟು ಗ್ರಾಮ್ ಬರ್ಬೇಕು ಅಂತ ಐತೆ. ಹಂಗಾಗಿ ಅದು ಚೆನ್ನಾಗಿ ಬರ್ತದೆ ಅನ್ನೋ ಉದ್ದೇಶಕ್ಕೆ 4.5 kg ಬರೋವರೆಗೂ ಫೀಡ್ ಹಾಕ್ತಿವಿ. ಒಂದ್ 2.5 kg ಮೇಲೆ ಫೇರ್ತದ ಒಂದ್ ಕೋಳಿ ಬರ್ತೈತೆ. ಈಗ ಕೋಳಿ ಹತ್ರ ಮುಂದೆ ಎಲ್ಲ ಯಾವಾಗ್ಲೂ ಫುಡ್ ಇರುತ್ತೆ, ಏನ್ ಬೆಳಿಗ್ಗೆ ಸಾಯಂಕಾಲ ಅಂತೇಳಿ ಇಂತಿಷ್ಟ ಅಂತೇಳಿ ಹಾಕ್ತಾರೆ? ಅವಕ್ಕೆಲ್ಲ 4 kg ಡ್ರಿಂಕರ್ಸ್ ನೀರ್ ಕುಡಿಯೋಕೆ ವ್ಯವಸ್ಥೆ ಮಾಡಿದ್ವಿ. 4 kg ಫೀಡ್ ಮಾಡಿದ್ವಿ. ಅದು ಫೀಡ್ ಡ್ರಮ್ ಬಂದು ಒಂದ್ 8 kg ಬರ್ತತೆ. ಒಂದ್ ದಿವಸ ಬೆಳಿಗ್ಗೆ ಹಾಕ್ಬಿಟ್ರೆ ಭತ್ತದ ಗೊಳಲೆ ಹಾಕ್ಬೇಕು ಕೆಳಗೆ, ಭತ್ತದ ಗೊಳಲೆ ಹಾಕಿ ಎಲ್ಲ ಮಾಡಿ ಅದಾದ್ಮೇಲೆ ನೀರಿನವೆಲ್ಲ ತೊಳೆದು ಒಂದ್ ದಿವಸ ಫೀಡ್ ಹಾಕಿದ್ರೆ ತಿರುಗಿ ಬೆಳೆಯವರೆಗೆ ಅದ್ರಿಗೆ ಇರ್ತದೆ ಫೀಡ್. ಈಗ ಕೋಳಿಗೆ ಯಾವಾಗ ಬಾಯಾರಿಕೆ ಆಗುತ್ತೆ, ಯಾವಾಗ ಹಸುವಾಗುತ್ತೆ ಅವಾಗ ಫುಡ್ ತಿನ್ಬಹುದು, ನೀರು ಕುಡಿಬಹುದು ಅಂತ ಹೇಳಿ? ಹೌದು, ಅದು ನೀರಿನ ವ್ಯವಸ್ಥೆ ಯಾವಾಗ್ಲೂ ಅಲ್ಲಿ ಪಕ್ಕನೆ ಇರ್ಬೇಕು. ಅದಕ್ಕೆ ಫೀಡ್ ಇಂದು ಇರ್ತದೆ. ಅದು ಫೀಡ್ ಹೊಟ್ಟೆಗೆ ತುಂಬಾವರೆಗೆ ತಿಂತತೆ, ಸೈಡಿಗೆ ಬರ್ತತೆ. ಆಮೇಲೆ 1,000 ಕೋಳಿಗೆ 20 ಫೀಡರ್ 20 ಡಿಂಕರ್ ಅಂತ ಹೇಳಿ ಅವ್ರು ಫಿಕ್ಸ್ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಿಂದಾದ್ರು ತೊಂದರೆ ಇಲ್ಲ, ಚೆನ್ನಾಗಿರ್ತದೆ. ಈಗ ನಾವು 10 ಉಣ್ಣಕ್ ಹೋಗಿ 5 ಇಟ್ಕೊಂಡು ಹುಡುಕಾಡಿದ್ರೆ ಊಟಕ್ಕೆ ಸಿಗಲ್ಲ, 10 15 ತಟ್ಟಿ ಇದ್ರೆ ಹುಡುಕಾಡಂತ ಅವಶ್ಯಕತೆ ಇರಲ್ಲ. ಹಂಗಾಗಿ ಉತ್ತಮವಾಗಿ ಅದು ಫೀಡ್ ತಿಂತತೆ, ಅದಕ್ಕೆ ನೆಮ್ಮದಿಯಾಗಿ ಮನೆ ಕಲ್ತತೆ, ನಮಗೆ ಉತ್ತಮವಾದ ತೂಕ ಬರಕ್ಕೆ ಅವಕಾಶ ಆಗತ್ತೆ. ಈಗೆಲ್ಲ ಮನೆಗೆ ಸಿಮೆಂಟ್ ಸೀಟ್ ಹಾಕಿದ್ರಲ್ಲ ಮೇಲೆ, ಈಗ ಬೇಸಿಗೆಯಲ್ಲಿ ಕೋಳಿಗೆ ಸಾಕಷ್ಟು ಬಿಸಿ ಆಗಲ್ವ? ಅದು ಸಾಕಷ್ಟು ಬಿಸಿ ಆಗುತ್ತೆ. ಅದಕ್ಕೆಲ್ಲ ಸೈಡ್ ಮರ ಹಾಕ್ರಿ, ಗಿಡ ನೆಡ್ರಿ, ನೆರಳು ಮಾಡ್ರಿ ಅಂತಾರೆ. ಅದಕ್ಕೆ ನಾವು ನಮ್ದೇ ಆದ ಒಂದು ಇದರಲ್ಲಿ ಈಗ ತಂತ್ರಜ್ಞಾನ ಬಂದಿರೋದ್ರಿಂದ ಮೇಲೆ ಸ್ಪ್ರಿಂಕ್ಲರ್ ಟೈಪ್ ಮಾಡಿದೀವಿ. ಬೇಸಿಗೆ ಕಾಲದಲ್ಲಿ ಸ್ಪ್ರಿಂಕ್ಲರ್ ಚಾಲು ಮಾಡ್ತೀವಿ. ಅದು ಒಂದು ತಗಡಿಗೆ ನೀರು ಬೀಳ್ತಾ ಇರ್ತದೆ, ನೀರು ಬಿದ್ದಾಗ ತಗಡ ತನುವಾಗುತ್ತೆ, ಕೋಳಿಗೆ ತನುವು ಇರ್ತದೆ. ಆ ಒಂದು ಉತ್ತಮವಾದ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಫಾರಂ ಒಳಗೆ. ಈಗ ಸಾಮಾನ್ಯವಾಗಿ ಹೆಚ್ಚು ನಿಮಗೆ ತೂಕ ಬರೋದು ಮಳೆಗಾಲದಲ್ಲಿ ಒಳ್ಳೆ ಇಳುವರಿ ಬರುತ್ತಾ ಅಥವಾ ಬೇಸಿಗೆಯಲ್ಲಿ ಒಳ್ಳೆ ಇಳುವರಿ ಬರುತ್ತಾ? ಉತ್ತಮವಾದ ಬೆಳೆ ಬರೋದು ಮಳೆಗಾಲದಲ್ಲೇ, ಮಳೆಗಾಲ ಚಳಿಗಾಲದಲ್ಲಿ ಬರ್ತಾ ಇರ್ತದೆ. ಈಗ ಆದಷ್ಟು ಬೇಸಿಗೆಯಲ್ಲಿ ಕಡಿಮೆ ಆಗಕ್ಕೆ ಏನ್ ಕಾರಣ ಅಂತ ಹೇಳ್ತೀರ? ಬಿಸಿಲಿಗೆ ಅದು ಮನುಷ್ಯನೇ ಸುಧಾರಿಸ್ಕೊಳಕಾಗಲ್ಲ. ಅದು ಮೊದ್ಲೇ ಹೀಟ್ಗೆ ಅದು ಹೀಟ್ ಆಗೋದ್ರಿಂದ ಫೀಡ್ ತಿನ್ನಲ್ಲ, ನೀರು ಕುಡಿಯಲ್ಲ, ತೂಕದಲ್ಲಿ ವ್ಯತ್ಯಾಸ ಆಗುತ್ತೆ. ಅದಕ್ಕಾಗಿ ನಾವು ಮೇಲೆ ನೀರಿಂದ ಸ್ಪ್ರಿಂಕ್ಲರ್ ವ್ಯವಸ್ಥೆ ಮಾಡಿ ಮಾಡ್ಕೊಂಡಿದ್ವಿ. ಈಗ ಹೆಚ್ಚು ಶೀತ ಇದ್ದಾಗ ಅಂದ್ರೆ ಅವಾಗೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತೀರ? ಹೆಚ್ಚು ಶೀತ ಬಂತು ಅಂದ್ರೆ ಸೈಡ್ ಪಾಟ್ ಇರ್ತದೆ, ಪಾಟ್ ಪೂರ್ತಿನ ನಾವು ಕಟ್ಟ ವ್ಯವಸ್ಥೆ ಮಾಡ್ತೀವಿ. ಆದ್ರೆ ಮರಿ ಬಂದಾಗ ಒಂದಡಿ ಸುತ್ತ ಒಂದಡಿ ಬಿಟ್ಟು ಪಾಟ್ ಕಟ್ತಾ ಇರ್ತೀವಿ. ಅದು ಮರಿ ದೊಡ್ಡದಾದಂಗೆಲ್ಲ ವಾತಾವರಣ ನೋಡ್ಕೊಂಡು ನಾವು ಪಾಟ್ ಅದನ್ನ ಕೆಳಗೆ ಮೇಲೆ ಬಿಡೋದು ಕಟ್ಟೋದು ವ್ಯವಸ್ಥೆ ಮಾಡ್ತೀವಿ. ಬೇಸಿಗೆಯಲ್ಲಿ ಮಾತ್ರ ಪೂರ್ತಿ ಓಪನ್ ಮಾಡಿರ್ತೀವಿ. ಬೇಸಿಗೆಯಲ್ಲಿ ಏನು ಪಾಟ್ ಅದೇನು ಕಟ್ಟಲ್ಲ, ಸೈಡ್ ಪಾಟ್ ಬರ್ತೈತೆ. ಒಟ್ಟಿ ಗಾಳಿ ಬೇಕು ಅಂದ್ರೆ ಇತಿಮಿತಿಯಾಗಿ ಬೇಕು ಅಂತ ಹೇಳಿ? ಅದಕ್ಕೆ ಏನು ಜಾಸ್ತಿ ಗಾಳಿ ಆದ್ರೆ ಒಂದ್ ಸ್ವಲ್ಪ ಮೇಲ್ ಎತ್ತರ ಮಾಡ್ತೀವಿ, ಕಡಿಮೆ ಗಾಳಿ ಬಿತ್ತು ಅಂದ್ರೆ ಕೆಳಕ್ ಬಿಡ್ತೀವಿ. ಅದಕ್ಕೆ ಎಷ್ಟು ಏನ್ ಬೇಕೋ ಅದಕ್ಕೆ ವ್ಯವಸ್ಥೆ ಮಾಡ್ಕೊಂಡು ನಾವು ನೋಡ್ಕೊಂಡು ಉತ್ತಮವಾದ ಕೆಲಸ ಮಾಡಿ ನೋಡಿದ್ರಿಂದ ರೈತರಿಗೆ ಇದು ಒಂದು ಆಶಾದಾಯಕವಾದ ಬೆಳೆ. ಬೇರೆ ಬೆಳೆ ಎಲ್ಲ ಅಂದ್ರೆ ವರ್ಷ ಬೇಕು. ಇವತ್ ಮೆಕ್ಕೆಜೋಳ ಬಿತ್ತಿದ್ರೆ ಅದ್ ಮಾರಾಟ ಮಾಡಿ ಅದ್ ಮಟ್ಟಿ ಮಾಡಿ ಮತ್ ಬಿತ್ಬೇಕಂದ್ರೆ ಒಂದ್ ವರ್ಷ ಬೇಕು. ಇದು 45 ಬೆಳೆ, ರೈತರಿಗೆ ಉತ್ತಮವಾದ ಲಾಭ ತರತಕ್ಕಂತ ಬೆಳೆ ಅಂತ ನಮ್ಮ ಅನಿಸಿಕೆಯಲ್ಲಿ ನಾವು ಅಭಿಪ್ರಾಯ ವ್ಯಕ್ತಪಡಿಸ್ತೇವೆ. ಈಗ ನೀವು ಮಾಂಸದ ಕೋಳಿ ಸಾಕಾಣಿಕೆ ಮಾಡಿದ್ರ, ಇಲ್ಲೇ ಒಂದ್ ಕಡೆ ಮೊಟ್ಟೆ ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ಹೆಚ್ಚು ಲಾಭ ಗಳಿಸಬಹುದು ಅಂತ ಅನಿಸ್ತಲ್ವ ನಿಮಗೆ? ಮೊಟ್ಟೆ ಕೋಳಿ ಮಾಡಕ್ ನಮ್ಮಿಂದ ಅದಕ್ಕೆ ಬಂಡವಾಳ ಬಹಳ ಬೇಕು. ಬಂಡವಾಳ ಬಹಳ ಬೇಕಾಗಿರೋದ್ರಿಂದ ಅದನ್ನ ನಮಗೆ ಮಾಡಕ್ ಆಗಲ್ಲ. ಇದಾದ್ರೆ 45 ಕಡಿಮೆ ಬಂಡವಾಳದಲ್ಲಿ ಕಡಿಮೆ ಇದರಲ್ಲಿ ಅವಧಿಯಲ್ಲಿ ಬರೋದ್ರಿಂದ ನಾವು ಇದಕ್ಕೆ ಮಾರು ಹೋಗಿ ಇದನ್ನೇ ಮಾಡ್ತಾ ಇದೀವಿ ನಾವು. ಈಗ ಮೊಟ್ಟೆ ಕೋಳಿ ಸಾಕಾಣಿಕೆ ಮಾಡ್ಬೇಕಂತಂದ್ರೆ ಹೆಚ್ಚು ಖರ್ಚು ಅಂತ ಹೇಳ್ತೀರ? ಖರ್ಚು ಅಂದ್ರೆ ಶೆಡ್ ಬಹಳ ದೊಡ್ಡದ್ ಬೇಕು, ಅದಕ್ಕೆ 3 ಶೆಡ್ ಬೇಕು. ಆಮೇಲೆ ಇದು ನಮಗೆ 8,000-10,000 ಮಾಡಕ್ ಬರಲ್ಲ. ಅದೇನಿದ್ರು 100,000 ಇರ್ಬೇಕು ಅದು ಮರಿ ಸಾಕಕ್ಕೆ. ಒಂದು ಮರಿ ಸಾಕಕ್ ಬೇಕು, ಒಂದ್ ಮೊಟ್ಟೆ ಇಡ್ತಕ್ಕಂತ ಕೋಳಿ ಸಾಕಕ್ ಇನ್ನೊಂದ್ ಶೆಡ್ ಬೇಕು, ಅದಕ್ಕೆ ಕೋಟ್ಯಾಂತರ ಬಂಡವಾಳ ಬೇಕು. ಅದರಿಂದ ನಮ್ಮ ಅಂತ ಮಾಮೂಲಿ ರೈತರು ಮಾಡಕ್ ಆಗಲ್ಲ. ಏನು ಬಂಡವಾಳ ಶಾಹಿಗಳು ಬಂಡವಾಳ ಇರ್ತಕ್ಕಂಥವ್ರು ಮಾಡಿದ್ರೆ ಅವ್ರಿಗೆ ಏನು ತೊಂದರೆ ಆಗಲ್ಲ. ಈಗ ಸಾಕಷ್ಟು ವರ್ಷದಿಂದ ಈ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ರಲ್ಲ, ಈ ಕೋಳಿಗೆ ರೋಗ ಬಂದಿದೆ ಅಂತ ಹೇಳಿ ಹೇಗೆ ಗೊತ್ತಾಗುತ್ತೆ ನಿಮಗೆ? ಅದು ಅದು ಕುತ್ಕೊಳ್ಳೋದು ಆಕ್ಟಿವಿಟೀಸ್ ಅಲ್ಲೇ ಗೊತ್ತಾಗ್ಬಿಡ್ತತೆ. ಓಡಾಡೋದ್ರಲ್ಲಿ, ಫೀಡ್ ತಿನ್ನಲ್ಲ, ಅದು ಬಾಯಿಂದ ಯಾವಾಗ್ಲೂ ಜಲ್ದ್ ಬರ್ತಾ ಇರ್ತತೆ. ಹಂಗಾಗಿ ಇದು ಏನ್ ಆಗಿದೆ, ಇದಕ್ಕೆ ರೋಗ ಬಂದತೆ ಅಂತ ಗೊತ್ತಾಗತ್ತೆ. ಅದ್ರ ಮೇಲಾಗೂ ಸೂಪರ್ವೈಸರ್ ಬರ್ತಾ ಇರ್ತಾರೆ, ಅದಕ್ಕೆ ಏನ್ ಮೆಡಿಸಿನ್ ಕೊಡ್ಬೇಕು, ಅದೇನು ನೀರಿಗೆಲ್ಲ ಈಗ ಉತ್ತಮವಾದ ವ್ಯವಸ್ಥೆ ಐತೆ, ನೀರಿಗೆ ಅದಕ್ಕೆಲ್ಲ ಹಾಕ್ತಿವಿ. ಹಂಗಾಗಿ ಕೋಳಿ ಚೆನ್ನಾಗಿ ಬರ್ತೈತೆ. ಆ ರೋಗದ ಏನಾರು ಬಂದದ್ದಾಗಿದ್ರೆ ಅದು ಆಟೋಮೆಟಿಕ್ ಸತ್ತೋಗ್ಬಿಡ್ತತೆ, ಅದನ್ನ ತೆಗೆದು ಹಾಕ್ತಿವಿ. ಅದನ್ನೆಲ್ಲ ಅವ್ರು ಸೂಪರ್ವೈಸರ್ ಆದ್ರೆ ಬಂದು ಇಷ್ಟು ಕೋಳಿ ಕೊಟ್ಟಿದ್ವಿ, ಇಷ್ಟು ಕೋಳಿ ಸತ್ತದೆ, ಇಷ್ಟು ಆಗಿದೆ ಅಂತೇಳಿ ಅವ್ರು ಲೆಕ್ಕ ಬರೀತಾರೆ. ಹಂಗಾಗಿ ನಮ್ಗೆ ಯಾವುದೇ ರೀತಿಯ ಏನು ತೊಂದರೆ ಇರಲ್ಲ. ಸಾಮಾನ್ಯವಾಗಿ ಕೋಳಿಗಳಿಗೆ ರೋಗ ಅಂತಂದ್ರೆ ಏನ್ ಬರುತ್ತೆ? ಈಗೆಲ್ಲ ಚಿಕನ್ ಗುನಿಯಾ ಅಂತ ಅದರದ್ದೇ ಹೆಸರಿಟ್ಟಿದ್ದಾರೆ, ಮನುಷ್ಯನಿಗೂ ಹೆಸರಿಟ್ಟಿದ್ದಾರೆ, ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ದನ ಕರುಗಳಿಗೆಲ್ಲ ಕಾಲುಬಾಯಿ ಜ್ವರ ಅಂತ ಬರ್ತದೆ. ಈಗ ಹಂಗಂತ ಮನುಷ್ಯನಿಗೆ ಏನಾದ್ರು ಬಂದ್ರೆ ಅದ್ ನೀಡಕ್ ಬರ್ತತಾ? ಬರಲ್ಲ. ಈ ಕೋಳಿ ಜ್ವರಕ್ಕೂ ಅವ್ರಿಗೂ ಅದಕ್ಕೂ ಸಂಬಂಧ ಇಲ್ಲ. ಆದ್ರೆ ಈಗ ಜನ ಡಾಕ್ಟರ್ ಇದೆಲ್ಲ ಚಿಕನ್ ಗುನಿಯಾ ಚಿಕನ್ ಗುನಿಯಾ ಅಂತ ಹೆಸರಿಟ್ಟಿದ್ದಾರೆ. ಹಂಗೇನಾರ ಅಂದ ತಕ್ಷಣ ನಮಗೆ ಒಂದ್ ಸ್ವಲ್ಪ ಇಲ್ಲಿ ನಮಗೆ ಪ್ರಾಬ್ಲಮ್ ಆಗುತ್ತೆ, ಚಿಕನ್ ಗುನಿಯಾ ಬಂದತೆ ಅದ್ ತಿನ್ನೋದ್ ಬೇಡ ಅಂತೇಳಿ ಜನ ಒಂದ್ ಸ್ವಲ್ಪ ಹಿಂದೆ ಸರಿತಾರೆ. ಈ ಅಕ್ಕಿ ಜ್ವರ ಬರಂತದ್ದು ಕೋಳಿಗೆ ಈ ತರ ಯಾವತ್ತೂ ಆಗಿಲ್ಲ ನಿಮ್ಮ ಕೋಳಿ ಸಾಕಾಣಿಕೆ? ಅಕ್ಕಿ ಜ್ವರ ಅದೇ, ಕೋಳಿ ಜ್ವರ ಅದೇ. ಅವ್ರು ಹೇಳೋದು ಈಗ ನಮ್ಮ ಆಡು ಭಾಷೆಯಲ್ಲಿ ಅಕ್ಕಿ ಜ್ವರ ಅಂತಾರೆ, ಅದನ್ನ ಈಗೆಲ್ಲ ಮುಂದುವರೆದ ಇದರಲ್ಲಿ ಕೋಳಿ ಜ್ವರ ಅಂತೇಳಿ ಬಸ್ತಾ ಇರೋದ್ರಿಂದ ಒಂದ್ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಈಗೆಲ್ಲ ಕೋಳಿಗಳಿಗೆ ಅಂದ್ರೆ ರೋಗ ಬರಬಾರ್ದು ಅಂತೇಳಿ ಮುಂಚಿತವಾಗಿ ಏನಾದ್ರು ಮುಂಜಾಗ್ರತೆ ಕ್ರಮವಾಗಿ ವ್ಯಾಕ್ಸಿನ್ ಹಾಕೋದು ಇಂಥದ್ದೇನಾದ್ರೂ ಮಾಡ್ತಾರೆ? ಇದೆ ಮುಂಚೆ ಮೂರ್ ದಿವಸದಲ್ಲಿ ನಮಗೆ ಮೆಡಿಸಿನ್ ಕೊಡ್ತಾರೆ, ನೀರಿಗೆ ಹಾಕ್ತಿವದು. ಆಮೇಲೆ ಆರು ದಿವಸದಾಗ ಹಾಕ್ಬೋದು, ಇಲ್ಲ ಏಳು ದಿವಸದಾಗ ಹಾಕ್ಬೋದು. ಅದಾದ ಎರಡನೇ ಸರಿಗೆ ಹದಿನಾಲ್ಕು ದಿವಸದಾಗ ಹಾಕ್ಬೋದು, ಇಲ್ಲ ಹನ್ನೆರಡು ದಿವಸದಲ್ಲಿ ಹಾಕ್ಬೋದು. ಈಗೂ ಒಂದು ಮುಂದುವರೆದು ಬಂದತೆ 21 ದಿವಸದಾಗ ಒಂದ್ಸರಿ ಕೊಡ್ತಾರೆ, ಮುಂದೆ ಏನಾದ ಕೋಳಿಗೆ ಯಾವ್ದೇ ರೀತಿಯಾದ ಜ್ವರ ಕಾಯಿಲೆ ಏನು ಬರಬಾರ್ದು ಅಂತೇಳಿ. ಆದ್ರೂ ಈ ವಾತಾವರಣ ಇದ್ರ ಮೇಲೆ ಅದು ಮಾಮೂಲಿ ಅವ್ರು ಕೊಡೋಂತೆ ಕೊಟ್ರು ಈಗ ಮನುಷ್ಯನಿಗೆ ಬರ್ತತೆ, ಏನು ಬರಬಾರ್ದು ಅಂತ ನಾವಿರ್ತೀವಿ. ಆದ್ರೂ ಈ ವಾತಾವರಣ ಗಾಳಿ ಬೀಸ್ತತೆ, ಊಟದಲ್ಲಿ ವ್ಯತ್ಯಾಸ ಆಗುತ್ತೆ, ಹಂಗಾಗಿ ಅವಕ್ಕೂ ಒಂಥರ ಅದಕ್ಕೆಲ್ಲ ಏನು ಮಾಡೋಂಥದ್ದಿಲ್ಲ. ಹೋಗೋದು ಹೋಗ್ತಾ ಇರ್ತದೆ, ಬರೋದು ಬರ್ತಾ ಇರ್ತದೆ. ಅಂದ್ರೆ ನಮ್ಮ ಪೋಷಣೆ ಮೇಲೆ ಅದು ಉತ್ತಮವಾಗಿ ಬರ್ತದೆ ಅಂತ ನಮ್ಮ ಅನಿಸಿಕೆ. ಈಗ ನಿಮ್ಮ ಪೋಷಣೆ ಅಂತಂದ್ರೆ ಯಾವ ರೀತಿ ಇರ್ಬೇಕು ಅಂತ ಹೇಳ್ತೀರಾ? ಅದನ್ನ ನೋಡ್ಬೇಕು. ಈಗ ನಾವು ಮನೆಗೆ ಎಲ್ಲ ಕೋಳಿ ಬಿಟ್ವಿ, ಈಗ ಒಂದ್ ಎಮ್ಮೆ ಕಟ್ಟಾಕ್ ಮೇವ್ ಹಾಕ್ದಂಗ ಹೋದ್ವಿ, ರಾತ್ರಿ ಕಾಲ್ ಕರೀಲಿಲ್ಲ ಅಂದ್ರೆ ಆಗಲ್ಲ. ಆತರ ಅದನ್ನು ನಾವು ಯಾಕೆ ಫೀಡ್ ತಿಂತ ಇಲ್ಲ, ಇದ್ ಯಾಕೆ ಕುತ್ಕೊಂಡತೆ, ಈ ತರ ಇನ್ನೊಂದ್ ಕೋಳಿಗೆ ಮುಂದೆ ಇದಕ್ಕೆ ತೊಂದರೆ ಆಗ್ಬೋದು. ಇದಕ್ಕೆ ಆವಾಗ ಡಾಕ್ಟರು ಇಲ್ಲ ಸೂಪರ್ವೈಸರು ಇಲ್ಲ ಕಂಪ್ನಿ ಕಡೆಯಿಂದ ನಾವು ಅವ್ರಿಗೆ ಇನ್ಫಾರ್ಮೇಶನ್ ಮಾಡ್ತೀವಿ, ಸರ್ ಯಾಕೆ ಈ ತರ ಇದಾಗೈತೆ. ಆವಾಗ ಅದಕ್ಕೆ ಅವರು ಏನಾಗುತ್ತೆ ನೋಡಿ ವ್ಯವಸ್ಥೆ ಮಾಡಿ ನಮಗೆ ಸಲಹೆ ಕೊಡ್ತಾರೆ, ನಾವು ಅದರಂತೆ ಮಾಡ್ತೀವಿ. ಈಗ ಸಾಮಾನ್ಯವಾಗಿ ಈಗ ಸಾಕಷ್ಟು ವರ್ಷದಿಂದ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ರಲ್ಲ, ಯಾವತ್ತಾದ್ರೂ ಈ ಕೋಳಿ ಸಾಕಾಣಿಕೆಗೆ ಲಾಸ್ ಅಂತ ಕಂಡಿದ್ರೆ? ಹಿಂದೆಲ್ಲ ಸ್ವಂತಕ್ಕೆ ಮಾಡಿದ್ರೆ ಲಾಸ್ ಮಾಡಿದೀವಿ. ಇದೇ ಕೋಳಿ ಜ್ವರ ಇದೇ ಚಿಕನ್ ಗುನಿಯಾ ಅಂತ ಇವೆಲ್ಲ ಬಂದ್ವಲ್ಲ, ಅವತ್ತೆಲ್ಲ ನಾವು ಲಾಸ್ ಮಾಡಿದ್ವಿ. ಹಂಗಾಗಿ ತೀರಾ ಲಾಸ್ ಮಾಡಿ ನಾವು ಹೋಗೋದ್ ಬೇಡ ಅಂತೇಳಿ ಒಂದ್ 2,500 ಇದ್ದದ್ದು ಇವತ್ತು 8,000 ಮಾಡಿದ್ವಿ. ಹಂಗಾಗಿ ನಾವು ಕಂಪ್ನಿಗೆ ಅಟ್ಯಾಚ್ ಆಗಿದ್ವಿ, ಅವರು ನಮ್ಗೆ ಉತ್ತಮವಾದ ವ್ಯವಸ್ಥೆ ಮಾಡಿದ್ದಾರೆ, ಅದರಿಂದ ನಮ್ಗೆ ಉತ್ತಮವಾದ ಬೆಲೆ ಬರ್ತಾ ಐತೆ. ಯಾವ್ದೇ ರೀತಿ ಆವಾಗ ಬಂದ್ಮೇಲೆ ಅಂತೂ ನಮಗೇನು ಯಾವ್ದೋ ತೊಂದರೆ ಆಗಿಲ್ಲ. ಈಗ 45 ದಿನಕ್ಕೆ ಈಗ ಮಾರಾಟ ಮಾಡಿಬಿಡ್ಬೇಕು ನೀವು ಕೋಳಿನ ಅಂತ ಹೇಳಿದ್ರ, ಅಲ್ಲಿ ಒಂದ್ ಬೀಡ್ ಬಂದಂಗ ಆಗುತ್ತೆ ಅಂತ ಹೇಳಿದ್ರ, ಏನಾದ್ರೂ ಒಂದ್ 5 ದಿನ 10 ದಿನ ಹೆಚ್ಚಿಗೆ ಇಟ್ಕೊಳ್ಳೋದ್ರಿಂದ ನಿಮ್ಗೆ ಏನಾದ್ರೂ ಲಾಭ ಇದೆಯಾ? ಲಾಭ ಇದೆ, ತೂಕ ಬರ್ತದೆ. ತೂಕ ಬರೋದ್ರಿಂದ ನಮ್ಗೇನು ತೊಂದರೆ ಆಗಲ್ಲ, ತೂಕನು ಬರ್ತದೆ, ಅದಕ್ಕೆ ಸರಿಯಾದ ಬೆಲೆನೂ ನಮಗೆ ಸಿಗ್ತದೆ. ಅದ್ 45 ದಿವಸಕ್ಕೆ ಅಂತ ಇದಿಲ್ಲ, ನಿಗದಿ ಇಲ್ಲ. 50 ದಿವಸ ಆಗ್ಬೋದು, 55 ದಿವಸನೂ ಆಗ್ಬೋದು, ಏನು ತೊಂದರೆ ಏನಿಲ್ಲ. ಈಗ ಸ್ವಚ್ಛತೆ ಮಾಡ್ಬೇಕಾದ್ರೆ ಏನಾದ್ರೂ ಎಲ್ಲ ನೆಲಕ್ಕೆಲ್ಲ ನೀವು ಏನಾದ್ರೂ ಔಷಧಿ ಈ ತರ ಸಿಂಪಡಣೆ ಮಾಡೋದು ಮಾಡ್ತೀರಾ? ಮುಂಚೆ ಎಲ್ಲ ಮಾಡ್ತಾ ಇದ್ವಿ, ನೆಲ ಇತ್ತಲ್ಲ ಅದಕ್ಕೆಲ್ಲ ಮೆಡಿಸನ್ ನೋಡಿದು, ಅದನ್ನೆಲ್ಲ ಸ್ವಚ್ಛವಾಗಿ ಕಸ್ವರ್ಗೆಯಿಂದ ಎಲ್ಲ ಹೊಡೆದು ಬರ್ಲಿಂದ ಹೊಡೆದು ಎಲ್ಲ ಕ್ಲೀನ್ ಮಾಡಿ ಸುಣ್ಣ ಹಾಕಿ ಆತರ ಎಲ್ಲ ಮಾಡ್ತಾ ಇದ್ವಿ. ಈಗ ಕಡಪ ಕಲ್ಲಿಗೆ ವ್ಯವಸ್ಥೆ ಮಾಡಿದ್ವಿ, ಮಾಡ್ತಾ ಇದೀವಿ. ಈಗ ಇದ್ರ ಮುಂದೆ ರಿಸಲ್ಟ್ ಚೆನ್ನಾಗ್ ಬರ್ತದೆ ಅನ್ನೋ ಉದ್ದೇಶಕ್ಕೆ ಇದನ್ನ ಮಾಡ್ತಾ ಇದೀವಿ, ಚೆನ್ನಾಗೈತೆ ಮಾಡ್ತೀವಿ. ಈಗ ಸಾಮಾನ್ಯವಾಗಿ ಕೋಳಿ ಗೊಬ್ಬರ ಅಂದ್ರೆ ಬಹಳ ಉತ್ಕೃಷ್ಟವಾದ ಗೊಬ್ಬರ ಅಂತಾರೆ, ಈ ಕೋಳಿ ಗೊಬ್ಬರವನ್ನ ನೀವ್ ಯಾವ್ದಕ್ಕೆ ಉಪಯೋಗ ಮಾಡ್ಕೊಳ್ತಾ ಇದೀವಿ? ಈಗ ಯಾವ್ದಕ್ಕಾದ್ರೂ ಹಾಕ್ಬೋದು, ಇದು ಬೇಗನೆ ಕೆಲಸ ಮಾಡ್ತತೆ, ಬೇಗನೆ ಬೆಳೆಗೆ ಅನುಕೂಲ ಮಾಡ್ತತೆ. ಉತ್ತಮವಾದ ಗೊಬ್ಬರ ಅಂತ ಹೇಳಕ್ಕೂ ನಾವು ಇಷ್ಟಪಡ್ತೀವಿ. ಸರ್ಕಾರಿ ಗೊಬ್ಬರಕ್ಕಿಂತಲೂ ಇದು ಉತ್ತಮವಾಗಿ ಕೆಲಸ ಮಾಡ್ತತೆ, ಮಾಡ್ಬೋದು. ರೈತರಿಗೆ ಇದು ಒಂದು ಬಹಳ ಉತ್ತಮವಾದ ಆರ್ಗ್ಯಾನಿಕ್ ಗೊಬ್ಬರ ಬರ್ದ ಅನುಕೂಲ ಐತೆ, ಮಾಡ್ಕೋಬಹುದು. ಗೊಬ್ಬರಕ್ಕೆ ಏನ್ ತೊಂದರೆ ಇಲ್ಲ. ಅಂದ್ರೆ ಸಾಮಾನ್ಯವಾಗಿ ಒಂದ್ ವರ್ಷದಲ್ಲಿ ಎಷ್ಟು ಲೋಡ್ ಗೊಬ್ಬರ ಆಗುತ್ತೆ ನಿಮಗೆ ಕೋಳಿ ಗೊಬ್ಬರ? ಒಂದು ಬೀಡಿಗೆ 7 ಲೋಡ್ ಬರ್ತದೆ, ಟ್ಯಾಕ್ಟರಿ ಬಾಡಿಯಲ್ಲಿ ಶೇರ್ ಅಳತೆಯಲ್ಲಿ 7 ಗಾಡಿ ಬರ್ತದೆ. ಅಂತದ್ದು ನಾವು ಒಂದ್ಸರಿ 2 ಸರಿ ನಮ್ ಜಮೀನಿ ಬಿಟ್ಟು ಹೊಡಿತೀವಿ, ಬಾಕಿ ಅದನ್ನ ಮಾರಾಟ ಮಾಡ್ತೀವಿ. ಈಗ ಮಾರಾಟ ಅಂತಂದ್ರೆ ಏನ್ ರೇಟ್ ಇದೆ ನಿಮಗೆ ಒಂದ್ ಲೋಡ್ ಇಷ್ಟ ಅಂತ ಇರುತ್ತೆ? ಇಲ್ಲ, ನಾವು ಇದುವರೆಗೂ ಹಂಗೇನ್ ಮಾಡಿಲ್ಲ. ಈಗೆಲ್ಲ ಮುಂದ್ ಗೊಳದೆ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಈಗ ನಾವೇನ್ ಮಾಡಿದ್ವಿ ಅಂದ್ರೆ ಯಾವಾಗ ಮಾಡಿದ್ರು 20-25,000 ರೂಪಾಯಿಗೆ ಶೆಡ್ಡಿನ ಗೊಬ್ಬರ ನಾವೆಲ್ಲ ದುಂಡು ಮಾಡಿಕೊಡೋದು, ಇದೆಲ್ಲ ಕ್ಲೀನ್ ಮಾಡಿಕೊಟ್ಟು ಈಗ ಅವ್ರಿಗೆ ಗೊಬ್ಬರ ಯಾರು ಬೇಕಂತಾರ ಅವ್ರಿಗೆ ನಾವ್ ಒಂದ್ 25,000 ಮಾರಾಟ ಮಾಡೋ ವ್ಯವಸ್ಥೆ ಇಟ್ಕೊಂಡಿದ್ದೀವಿ. ಅಂದ್ರೆ ಒಂದು ಬೆಳೆ ಗೊಬ್ಬರ 25,000 ಕೊಡ್ತಾ ಇದೆ. ಒಂದ್ಸರಿ ಒಂದ್ ಬ್ಯಾಚ್ ಇವತ್ ಮರಿ ಬಂತು ಅಂದ್ರೆ ಅದ್ ಖಾಲಿ ಆಗೋದ್ರೊಳಗೆ ಅದ್ 40 ದಿವಸ ಇರ್ಬೋದು, 45 ದಿನ ಇರ್ಬೋದು, 50 ದಿನ ಇರ್ಬೋದು, ಅದು ಮಾರಾಟ ಆಗೋದ್ರೊಳಗೆ ಅದ್ ಮಾರಾಟ ಮಾಡಿ ಕೊಡ್ತೀವಿ, 25,000 ಮಾರಾಟ ಮಾಡ್ತೀವಿ. ಈಗೆಲ್ಲ ನೀವು ಅಡಿಕೆ ಹಾಕಿದ್ವಿ ಅಂತ ಹೇಳಿದ್ರೆ ಅಡಿಕೆಗೆಲ್ಲ ಕೊಡ್ತಾ ಇದ್ರೆ ಗೊಬ್ಬರನ? ಕೊಟ್ಟಿದ್ವಿ ಸರ್, ಗೊಬ್ಬರ ಎಲ್ಲ ಕೊಟ್ಟಿದೀವಿ, ಉತ್ತಮವಾಗಿ ಕೆಲಸ ಮಾಡ್ತಾ ಐತೆ. ಕೊಡೋದ್ ಬೇಡ ಈಗಲೇ ಗೊಬ್ಬರ ಅಂತಾರೆ, ನಮಗೇನು ಕೊಡೋದ್ ಬೇಡ ಅಂತ ಅನಿಸಿಕೆ ಇಲ್ಲ, ಚೆನ್ನಾಗಿ ಬರ್ತದೆ ಗೊಬ್ಬರ ಕೊಟ್ರೆ, ಉತ್ತಮವಾದ ಬೆಳೆ ಬರ್ತದೆ ಅಂತ ಅನಿಸ್ತಾ ಇತ್ತು. ಯಾಕೆ ಚಿಕ್ಕವಿದ್ದಾಗ ಕೋಳಿ ಗೊಬ್ಬರ ಕೊಡಬಾರ್ದು ಅಂತಲ್ಲ? ಚಿಕ್ಕವಿದ್ದಾಗ ಅಂತಲ್ಲ, ಅದು ಸಣ್ಣದಿದ್ರೆ ಬೇಗ ಉತ್ಕೃಷ್ಟ ಸಸಿ ಬರ್ತದೆ, ಮುಂದೆ ಎತ್ತರ ಬೆಳೀತದೆ. ಹಂಗಾಗಿ ಈಗಲೇ ಬೇಡ, ಮುಂದೆ ಕೊಡ್ಬೇಕು ಅಂತಾರೆ. ಆದ್ರೂ ನಾವು ಈಗ ಒಂದ್ 2 ಸರಿ ಕೊಟ್ಟಿದೀವಿ, ಈಗ 10 ತಿಂಗಳ ಗಿಡ, ಏನು ನಮ್ಗೇನು ಅದ್ರದ್ದ ಏನು ತೊಂದರೆ ಅನ್ಸಿಲ್ಲ, ಕೊಡಬಹುದು ಅನ್ನ ನಮ್ಮ ನಿರೀಕ್ಷೆ ಇದೆ. ಈಗ ಒಬ್ಬೊಬ್ರದ್ದು ಒಂದೊಂದು ಅಭಿಲಾಷೆ ಇರ್ತದೆ. ಈಗ ಸರ್ಕಾರಿ ಗೊಬ್ಬರ ಕೂಡ ಅನ್ನಾರದ್ರೆ, ದನಿಂಗ್ ಗೊಬ್ಬರ ಕೂಡ ಅನ್ನಾರದ್ರೆ, ಮಣ್ಣು ಹೊಡಿಯನ ಅನ್ನಾರದ್ರೆ, ಏನು ಬೇಡ ಬರೀ ಬ್ಯಾಸೆ ಹೊಡೆಯನ ಕಳೆ ತೆಗಿಯನ ಅನ್ನಾರದ್ರೆ, ಯಾವ್ದು ಏನು ಮಾಡೋದ್ ಬೇಡ, ಅವ ಹೆಂಗ್ ಬೆಳಿತದ ಹಂಗೆ ಬೆಳೆಯೋಣ ಅನ್ನೋದು ಅಂತಾರದ್ರೆ. ಆದ್ರೆ ನಮಗೆ ಇದು ಕೋಳಿ ಗೊಬ್ಬರ ನಮ್ದೇ ಇರೋದ್ರಿಂದ ನಾವು ಬೇರೆ ಯಾವ್ದಕ್ಕೂ ಮಾರು ಹೋಗಿಲ್ಲ, ನಮ್ದೇ ಆಯ್ತು ಗೊಬ್ಬರ ಹಾಕೊಂಡು ಬೆಳೀತೀವಿ. ಈಗ ನೀವು ಜಮೀನಲ್ಲಿ ಕೊಳೆ ಬೇವ ಹಾಕ್ಸ್ಕೊಂಡು ನೀರು ಸಾಕಷ್ಟು ನಿಮಗೆ ನೀರು ಸಿಕ್ಕಿದೆ, ಇಲ್ಲೇನೆ ಅಡಿಕೆ ತೋಟನು ಮಾಡ್ಕೊಂಡಿರ, ಜೊತೆಗೆ ಕೋಳಿ ಸಾಕಾಣಿಕೆಗೆ ಎಲ್ಲ ಮನೆ ವ್ಯವಸ್ಥೆನೂ ಮಾಡ್ಕೊಂಡಿದ್ರ. ಈಗ ಅಕ್ಕಪಕ್ಕದ ಹೊಲದಾರ ಆಗಿರ್ಬೋದು, ನೀವು ಆಗಿರ್ಬೋದು, ಈಗ ಕೃಷಿ ಬೆಳೆಗಳಿಗೆ ಔಷಧಿ ಸಿಂಪಡಣೆ ಮಾಡಿದಾಗ ಈ ಒಂದು ಕೋಳಿ ಮೇಲೆ ಏನಾದ್ರೂ ಪರಿಣಾಮ ಬೀರುತ್ತಾ? ಅದಕ್ಕೆಲ್ಲ ನಾವು ಪಾಟ್ ಬಿಟ್ಟಿರ್ತೀವಲ್ಲ, ಪಾಟ್ ಕಟ್ತೀವಿ ಸೈಡ್ಗೆ ಎಲ್ಲ ಪಾಟ್ ಕಟ್ಟೋದ್ರಿಂದ ಅದಕ್ಕೂ ಅದಕ್ಕೆ ನಮ್ಗೇನ್ ತೊಂದರೆ ಇಲ್ಲ, ಎಫೆಕ್ಟ್ ಆಗಲ್ಲ. ಕೋಳಿ ಸಾಕಾಣಿಕೆಯಲ್ಲಿ ಸಾಕಷ್ಟು ಲಾಭ ಕಂಡಿದ್ರೆ ನಂಗಾಯ್ತು, ಉತ್ತಮವಾದ ಬೆಳೆ ಬಂದತ್ತೆ. ಅದೇ ಈಗ ಸದ್ಯಕ್ಕೆ ರೈತರಿಗೆ ಒಂದು ಆಶಾದಾಯಕವಾದ ಬೆಳೆ ಕೋಳಿ ಬರ್ಬೋದು, ಎರಡನೇದಾಗಿ ಆಳಿನ ಡೈರಿ ಹೋಗ್ಬೋದು ಅನ್ನೋ ಉದ್ದೇಶ ಇಟ್ಕೊಂಡಿದ್ರು. ಅಂದ್ರೆ ಎಲ್ಲೇ ಒಂದ್ ಕಡೆ ಹೈನುಗಾರಿಕೆನೂ ಜೊತೆಗೆ ಮಾಡ್ಬೇಕು ಅನ್ಕೊಂಡಿದ್ರ? ಇಲ್ಲ, ಸದ್ಯಕ್ಕೆ ಮಾಡಕ್ ಆಗಲ್ಲ, ಅದ್ರದ್ದೇನು ಉದ್ದೇಶ ಒಂದಿಲ್ಲ. ಸದ್ಯಕ್ಕೆ ಇದನ್ನೇ ನಾವು ಉತ್ತಮವಾಗಿ ಮಾಡಿ ಇನ್ನೂ ಉತ್ತಮವಾದ ರೀತಿಯಲ್ಲಿ ನಾವು ಕಮಿಷನ್ ಅದರಿಂದ ಲಾಭ ಪಡಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿವಿ. ಅಂದ್ರೆ ಇನ್ನೂ ಹೆಚ್ಚು ಹೆಚ್ಚು ಕೋಳಿ ಸಾಕಾಣಿಕೆಗೆ ಆದ್ಯತೆ ಕೊಡಬೇಕು ಅಂತ? ಹೌದು, ಕೋಳಿ ಸಾಕಾಣಿಕೆಯಲ್ಲೇ ಉತ್ತಮವಾಗಿ ನಾವು ಬೆಳೆ ಬೆಳೆಯಕ್ಕೆ ಅವಕಾಶ ಮಾಡೋಣ. ಈಗ ಒಂದ್ ಹಸು ಕಟ್ಟಿದ 40,000 ಬೇಕು ಹಸು ತರಕ್ಕೆ, ಅದನ್ನ ಪ್ರತಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಹಿಡ್ಕೊಂಡು ಹೋಗ್ಬೇಕು, ಮೇಯಿಸ್ಬೇಕು, ಅದಕ್ಕೆ ಹಿಂಡಿ ಹಾಕ್ಬೇಕು, ಭೂಸ ತರಬೇಕು, ಹಾಲು ಕರ್ದು ಹಾಕ್ಬೇಕು, ಆಮೇಲೆ ಅದು ದುಡ್ಡು ಬರೋದ್ 30 ದಿವಸಕ್ಕೆ ಬರ್ತದೆ. ಅದಕ್ಕೆ ಅರ್ಧ ಖರ್ಚು ಮಾಡಿದ್ರೆ ಅದಕ್ಕೆ ಅರ್ಧ ಉಳಿತತೆ ಅನ್ನೋ ಉದ್ದೇಶ, ಅದರಿಂದ ಅದ್ ಮಾಡೋದ್ ಬೇಡ, ಇದೊಂದೇ ಸಾಕು ಅನ್ನೋ ಉದ್ದೇಶ ಹೊಂದಿದೀವಿ. ಈಗ ಹಾಲು ಅಂತ ಡೈರಿಯಲ್ಲೆಲ್ಲ ಫ್ಯಾಟ್ ನೋಡ್ತಾರೆ, ಡಿಗ್ರಿ ನೋಡ್ತಾರೆ. ಅಂದ್ರೆ ಈ ಕೋಳಿ ಸಾಕಾಣಿಕೆಯಲ್ಲಿ ನಿಮಗೆ ಉತ್ಕೃಷ್ಟವಾಗಿ ಮರಿ ಬಂತು ಅಂದ್ರೆ, ತೂಕ ಬಂತಂದ್ರೆ ನಿಮ್ಗೆ ಸಾಕಷ್ಟು ಆದಾಯ ಬರುತ್ತೆ. ಚೆನ್ನಾಗಿ ಸಾಕೋದೊಂದೇ ನಮ್ದು ಉದ್ದೇಶ. ಲಾಭ ಬಂದ್ರು ನಮಗೆ ಕಮಿಷನ್ ಕೊಡ್ತಾರೆ, ಅವ್ರಿಗೆ ತೊಂದರೆ ಆದ್ರೂ ನಮಗೆ ಕೊಡೋದು ಕೊಡ್ತಾರೆ. ಅದ್ ರೇಟಿನಲ್ಲಿ ನಮಗೇನು ತೊಂದರೆ ಇಲ್ಲ, 150 ರೂಪಾಯಿ ಕೆಜಿ ಇದ್ರು ನಮಗೆ ಕಮಿಷನ್ ಕೊಡ್ತಾರೆ. ಈಗ 10 ರೂಪಾಯಿ ಕೆಜಿ ಬಂದ್ರು ನಮಗೆ ಮಾಮೂಲು ಕಮಿಷನ್ ಕೊಡ್ತಾರೆ. ಈಗ ಮಾಮೂಲು ಕಮಿಷನ್ ಅಂತಂದ್ರೆ ಒಂದ್ ಕೆಜಿ ಎಷ್ಟು ಕೊಡ್ತಾರೆ? ಈಗ 6.5 ಒಂದ್ ಕೆಜಿಗೆ ಇದೆ, ಅದು ಒಂದ್ ಕೆಜಿ ಚಿಕನ್ ತಯಾರಾಗಕ್ಕೆ 70 ರೂಪಾಯಿ 40 ಪೈಸೆ ಇಟ್ಟಿದ್ದಾರೆ. ನಾವು 62-63 ರೂಪಾಯಿಗೆ ಒಂದ್ ಕೆಜಿ ತಯಾರು ಮಾಡ್ತೀವಿ. ಹಂಗಾಗಿ ಆ ದುಡ್ಡು ಬಂದದ್ರಲ್ಲಿ ಅವ್ರಿಗೆ ಅರ್ಧ ತಗೊಂತಾರೆ, ನಮಗೆ ಅರ್ಧ ಕೊಡ್ತಾರೆ. ಆದ್ರೆ ಇದುವರೆಗೂ ನಾವು ಉತ್ತಮವಾಗಿ ಬೆಳೆ ಬೆಳೆಯೋದ್ರಿಂದ ಕಂಪ್ನಿಗೆ ಈ ಭಾಗದಲ್ಲಿ ಅಧ್ಯಕ್ಷರಿದ್ದೀವಿ, ಉತ್ತಮ ಮಾಡ್ತೀರಿ, ಉತ್ತಮ ಮಾಡ್ರಿ, ಚೆನ್ನಾಗಿ ಮಾಡ್ರಿ ಅಂತ ಒಂದು ಮಾಹಿತಿ ಕೊಡ್ತಾರೆ ನಮಗೆ. ಈಗ ನಿಮ್ಮ ಕೋಳಿ ಸಾಕಾಣಿಕೆಯಲ್ಲಿ ನಿಮ್ಮ ಕಂಪ್ನಿಯಿಂದ ಏನ್ ನಿಮಗೆ ಕೋಳಿ ಕೊಡ್ತಾರೋ ಆ ಕಂಪ್ನಿಯಲ್ಲಿ ಅಧ್ಯಕ್ಷರಾಗಿದ್ವಿ ಅಂತ ಹೇಳಿದ್ರಲ್ಲ, ಇಲ್ಲಿ ಬೇರೆ ರೈತರಿಗೆ ಕೋಳಿ ಸಾಕಾಣಿಕೆ ಮಾಡಂತವ್ರಿಗೆ ಏನಾದ್ರೂ ನೆರವು ಕೊಡ್ತೀರಾ ನಿಮ್ಮ ಒಂದು ಇದರಿಂದ? ನಾವ್ ನೆರವು ಅಂತಂದ್ರೆ ಈಗ ಅವರಿಗೆ ಫೀಡ್ ಬರೋದೇ ತೊಂದರೆ ಆಗಿರ್ಬೋದು, ಮರಿ ಬರೋದು ತೊಂದರೆ ಆಗ್ಬೋದು, ಇನ್ನೊಂದು ಅವ್ರಿಗೆ ಏನಾದ್ರು ಕಷ್ಟ ಸುಖ ಏನಾದ್ರು ತೊಂದರೆ ಆಗಿರ್ಬೋದು, ಅಂತ ಸಂದರ್ಭದಲ್ಲಿ ನಾವ್ ಹೇಳ್ತೀವಿ, ಇಂಥ ಫಾರಂಗೆ ಮರಿ ಬಂದಿಲ್ಲ, ಇಂಥ ಫಾರಂಗೆ ಫೀಡ್ ಕೊಟ್ಟಿಲ್ಲ, ಇದನ್ನ ನೋಡಿ ಅವ್ರಿಗೆ ಸರಿ ಮಾಡಿ ಕೊಡ್ರಿ. ಒಂದ್ಸರಿ ಈಗ ಎಲ್ಲರೂ ಒಂದೇ ರೀತಿ ಇಲ್ಲ, ಈಗೇನ ನಾವು ತಂದೆ ಮಗ ಇದೀವಿ, ಉತ್ತಮವಾಗಿ ನೋಡ್ಕೊಂತೀವಿ. ಈಗ ಕೂಲರ್ ಮೇಲೆ ಮಾಡೋರಾದ್ರೆ ಈಗ ಹೊರಗಡೆಯಿಂದ ಬಂದ ಲೇಬರ್ ಅದರಲ್ಲೇ ಮಾಡೋರಿರ್ತಾರೆ. ಹಂಗಾಗಿ ಅಂತವ್ರಿಗೆ ಸಲಹೆ ಹೇಳ್ತೀವಿ, ಈ ಸರಿ ಏನೋ ತೊಂದರೆ ಆಗೈತೆ, ಮುಂದಿನ ಸರಿ ಚೆನ್ನಾಗಿ ಮಾಡ್ತಾರೆ, ಕೊಡ್ರಿ ಅಂತ ಉದ್ದೇಶ ನಾವು ಹೇಳ್ತೀವಿ. ಒಟ್ಟಾರೆ ನಿಮಗೆ ಕೋಳಿ ಸಾಕಾಣಿಕೆಯಲ್ಲಿ ಸಾಕಷ್ಟು ಕೈ ಹಿಡಿದಿದೆ, ಕೈ ಹಿಡಿದಿದೆ, ಉತ್ತಮವಾದ ಒಂದು ಕಸುಬು ಅಂತ ಹೇಳಿ ನಾವು ಅನಿಸ್ತೀವಿ. ಒಟ್ಟಾರೆ ನಿಮಗೆ ವರ್ಷದಲ್ಲಿ ಎಷ್ಟು ಲಾಭ ಬರುತ್ತೆ ನಿಮಗೆ ವರ್ಷದಲ್ಲಿ ಎಲ್ಲಾ ಬೆಳೆಯಿಂದ ಸೇರಿ? ನಾವು 30-40 ಲೆಕ್ಕ ಇಟ್ಕೊಂಡ್ರೆ 10,00,000 ರೂಪಾಯಿ ಕೋಳಿ ಬೆಳೆದು ಒಂದ್ ವರ್ಷದಲ್ಲಿ ಎಕ್ಸ್ಪೆಕ್ಟ್ ಮಾಡಿದೆ. ಒಳ್ಳೇದು ಲೋಕೇಶಪ್ಪ ಅವರೇ, ಇಲ್ಲೇ ತನಕ ಸಾಕಷ್ಟು ಈ ಒಂದು ಕೋಳಿ ಸಾಕಾಣಿಕೆಯನ್ನ ಮಾಡಿಕೊಂಡು ಯಾವ ರೀತಿ ಆದಾಯವನ್ನು ಗಳಿಸ್ತಾ ಇದ್ದೀರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಾವು ನಮಸ್ಕಾರ. ಕೋಳಿ ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಬಸ್ತಿಹಳ್ಳಿಯ ಕೃಷಿಕ ಬಿ ಲೋಕೇಶ್ವರಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಇದೀಗ ಪೇಟೆ ಧಾರಣೆ. ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಬೆಂಗಳೂರು ವಿಭಾಗ ಇವರು ಪ್ರಕಟಿಸಿರುವ ಇಂದಿನ ಪೇಟೆ ಧಾರಣೆ ಪ್ರತಿ ಕ್ವಿಂಟಾಲ್ಗೆ ಈ ರೀತಿ ಇದೆ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆಯ ಧಾರಣೆಗಳು. ಜೋಳ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 2,031 ರೂಪಾಯಿಗಳು. ಮೆಕ್ಕೆಜೋಳ ಹೈಬ್ರಿಡ್ ಕನಿಷ್ಠ 1,766 ರೂಪಾಯಿಗಳಿಂದ ಗರಿಷ್ಠ 2,051 ರೂಪಾಯಿಗಳು. ರಾಗಿ ಹೈಬ್ರಿಡ್ 2,421 ರಿಂದ 2,516 ರೂಪಾಯಿಗಳು. ಇನ್ನು ಚಳ್ಳಕೆರೆ ಮಾರುಕಟ್ಟೆ ಧಾರಣೆ. ನೆಲಗಡಲೆ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 1,009 ರಿಂದ ಗರಿಷ್ಠ 8,589 ರೂಪಾಯಿಗಳು. ಇನ್ನು ದಾವಣಗೆರೆ ಮಾರುಕಟ್ಟೆಯ ಧಾರಣೆಗಳನ್ನು ನೋಡೋಣ. ಸೇಬು ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 5,000 ರಿಂದ ಗರಿಷ್ಠ 8,000 ರೂಪಾಯಿಗಳು. ಬಾಳೆಹಣ್ಣು ಏಲಕ್ಕಿ ಬಾಳೆ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 4,000 ರಿಂದ ಗರಿಷ್ಠ 5,000 ರೂಪಾಯಿಗಳು. ಪಚ್ಚಬಾಳೆ 2,500 ರಿಂದ 3,000 ರೂಪಾಯಿಗಳು. ಹುರುಳಿಕಾಯಿ 6,000 ರಿಂದ 7,000 ರೂಪಾಯಿಗಳು. ಬೀಟ್ರೂಟ್ 1500 2000 ರೂಪಾಯಿಗಳು, ಹಾಗಲಕಾಯಿ 3000 3500, ಸೋರೆಕಾಯಿ 600 1000 ರೂಪಾಯಿಗಳು, ಬದನೆಕಾಯಿ 1000 1500, ಗೋರಿಕಾಯಿ 1600 2000 ರೂಪಾಯಿಗಳು, ಎಲೆಕೋಸು 1000 1400, ದಪ್ಪ ಮೆಣಸಿನಕಾಯಿ 2500 3000, ಕ್ಯಾರೆಟ್ 2000 2500, ಹೂಕೋಸು 1000 1500, ಸೌತೆಕಾಯಿ 1100 1600, ನುಗ್ಗೆಕಾಯಿ 3000 3500, ಹಸಿಮೆಣಸಿನಕಾಯಿ 1600 2500 ರೂಪಾಯಿಗಳು, ನೆಲಗಡಲೆ 4870 4901 ರೂಪಾಯಿಗಳು, ಕರ್ಬೂಜ 1500 2000, ನವಿಲ್ಕೋಸು 2000 2500, ಬೆಂಡೆಕಾಯಿ 1600 2000, ಬೆಂಡೆಕಾಯಿ 1600 2000 ರೂಪಾಯಿಗಳು, ನಿಂಬೆಹಣ್ಣು 3500 4000 ರೂಪಾಯಿಗಳು, ಮೆಕ್ಕೆಜೋಳ 1400 2041, ಮಾವಿನ ಹಣ್ಣು 3000 4500, ಮೂಸಂಬಿ 3000 3500, ಈರುಳ್ಳಿ 300 1250, ಭತ್ತ 2050 2600, ಪಪ್ಪಾಯಿ 1800 2200, ಅನಾನಸ್ 2000 2500, ದಾಳಿಂಬೆ 5000 5500, ಆಲೂಗಡ್ಡೆ 1400 1600. ಇನ್ನು ಮೂಲಂಗಿ ಪ್ರತಿ ಕ್ವಿಂಟಾಲ್ಗೆ 2000 ಗರಿಷ್ಠ 2500 ರೂಪಾಯಿಗಳು, ರಾಗಿ ಕನಿಷ್ಠ ಮತ್ತು ಗರಿಷ್ಠ 2555, ಹೀರೆಕಾಯಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 1600 ಗರಿಷ್ಠ 2000 ರೂಪಾಯಿಗಳು, ಸೀಮೆ ಬದನೆಕಾಯಿ 1800 2200, ಸುವರ್ಣಗಡ್ಡೆ 2500 3000 ರೂಪಾಯಿಗಳು, ಸಿಹಿಗೆಣಸು 1800 1600, ಸಿಹಿ ಕುಂಬಳಕಾಯಿ 1200 1600, ತೊಂಡೆಕಾಯಿ 2500 3000 ರೂಪಾಯಿಗಳು, ಟೊಮ್ಯಾಟೊ 1200 1400. ಪೇಟೆ ಧಾರಣೆ ಕೇಳಿದ್ರಿ. ಇದೀಗ ಒಂದು ಜನಪದ ಗೀತೆ ಕೇಳೋಣ. ಈ ಗೀತೆಯನ್ನು ಹಾಡಿದ್ದಾರೆ ಅಪ್ಪಗೆರೆ ತಿಮ್ಮರಾಜು. ಬೆಳ್ಳನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬೆಳ್ಳನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬಂಗಾರದ ಸೆಟ್ಟೆ ಬಲಗೈಲಿ, ಬಂಗಾರದ ಸೆಟ್ಟೆ ಬಲಗೈಲಿ ಹಿಡಕೊಂಡು, ಬಂಗಾರದ ಸೆಟ್ಟೆ ಬಲಗೈಲಿ ಹಿಡಕೊಂಡು, ಹೊನ್ನ ಬಿತ್ಯಾರೋ ಹೊಳಿಸಾಲ, ಹೊನ್ನ ಬಿತ್ಯಾರೋ ಹೊಳಿಸಾಲ. ಕರಿಯತ್ತು ಕಾಳಿಂಗ ಬಿಳಿಯತ್ತು ಮಾಲಿಂಗ, ಕರಿಯತ್ತು ಕಾಳಿಂಗ ಬಿಳಿಯತ್ತು ಮಾಲಿಂಗ, ಸರದಾರ ನನ್ನೆತ್ತು ಸಾರಂಗ, ಸರದಾರ ನನ್ನೆತ್ತು ಸಾರಂಗ ಬರುವಾಗ, ಸರದಾರ ನನ್ನೆತ್ತು ಸಾರಂಗ ಬರುವಾಗ, ಸರ್ಕಾರವೆಲ್ಲ ನಡುಗೀತೋ, ಸರ್ಕಾರವೆಲ್ಲ ನಡುಗೀತೋ. ಬೆಳ್ಳನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬೆಳ್ಳನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬಂಗಾರದ ಸೆಟ್ಟೆ ಬಲಗೈಲಿ, ಬಂಗಾರದ ಸೆಟ್ಟೆ ಬಲಗೈಲಿ ಹಿಡಕೊಂಡು, ಬಂಗಾರದ ಸೆಟ್ಟೆ ಬಲಗೈಲಿ ಹಿಡಕೊಂಡು, ಹೊನ್ನ ಬಿತ್ಯಾರೋ ಹೊಳಿಸಾಲ, ಹೊನ್ನ ಬಿತ್ಯಾರೋ ಹೊಳಿಸಾಲ. ಬೆಳೆಯಾಗೆ ಬಂದೈತೆ ಬಸವಣ್ಣಿಂ ದೈದಿಂದ, ಬೆಳೆಯಾಗೆ ಬಂದೈತೆ ಬಸವಣ್ಣಿಂ ದೈದಿಂದ, ಮದ್ದೂರ ಜಾತ್ರೆಗೆ ಹೋಗ್ತೀನಿ, ಮದ್ದೂರ ಜಾತ್ರೆಗೆ ಹೋಗ್ತೀನಿ ನಿಮಗಾಗಿ, ಮದ್ದೂರ ಜಾತ್ರೆಗೆ ಹೋಗ್ತೀನಿ ನಿಮಗಾಗಿ, ಉರಿಗೆಜ್ಜೆ ಕಂಡೆ ತರುತ್ತೀನಿ, ಉರಿಗೆಜ್ಜೆ ಕಂಡೆ ತರುತ್ತೀನಿ. ಬೆಳ್ಳನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬೆಳ್ಳನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬಂಗಾರದ ಸೆಟ್ಟೆ ಬಲಗೈಲಿ, ಬಂಗಾರದ ಸೆಟ್ಟೆ ಬಲಗೈಲಿ ಹಿಡಕೊಂಡು, ಹೊನ್ನ ಬಿತ್ಯಾರೋ ಹೊಳಿಸಾಲ, ಹೊನ್ನ ಬಿತ್ಯಾರೋ ಒಳಿಸಾಲ ಆ ವರ್ಷ ಹಂಗಾತು ಈ ವರ್ಷ ಹಿಂಗಾತು ಆ ವರ್ಷ ಹಂಗಾತು ಈ ವರ್ಷ ಹಿಂಗಾತು ಮುಂದಿನ ವರುಷ ಬೆಳೆ ಬರಲೋ ಮುಂದಿನ ವರುಷ ಬೆಳೆ ಬರಲೋ ಬಸವಣ್ಣ ಮುಂದಿನ ವರುಷ ಬೆಳೆ ಬರಲೋ ಬಸವಣ್ಣ ಕೊಳ್ಳಾಗ ಬಂಗಾರದ ಸಿರಿಗೆ ಹೆಜ್ಜೆ ಕೊಳ್ಳಾಗ ಬಂಗಾರದ ಸಿರಿಗೆ ಹೆಜ್ಜೆ ಬೆಳ್ಳನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು ಬೆಳ್ಳನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು ಬಂಗಾರದ ಸೆಟ್ಟೆ ಬಲಗೈಲಿ ಬಂಗಾರದ ಸೆಟ್ಟೆ ಬಲಗೈಲಿ ಹಿಡಕೊಂಡು ಹೊನ್ನ ಬಿತ್ಯಾರೋ ಹೊಳಿಸಾಲ ಹೊನ್ನ ಬಿತ್ಯಾರೋ ಹೊಳಿಸಾಲ ತೇರು ಈ ತೇರು ಜ್ಯೋತಿರ್ಲಿಂಗನ ತೇರು ಆ ತೇರು ಈ ತೇರು ಜ್ಯೋತಿರ್ಲಿಂಗನ ತೇರು ಅಪ್ಪ ಕಳಸಯ್ಯ ಹೊಸ ತೇರು ಅಪ್ಪ ಕಳಸಯ್ಯ ಹೊಸ ತೇರು ಬರುವಾಗ ಅಪ್ಪ ಕಳಸಯ್ಯ ಹೊಸ ತೇರು ಬರುವಾಗ ಆಕಾಶದ ಗಂಟೆ ನುಡಿದಾವೋ ಆಕಾಶದ ಗಂಟೆ ನುಡಿದಾವೋ ಬೆಳ್ಳನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು ಬೆಳ್ಳನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು ಬಂಗಾರದ ಸೆಟ್ಟೆ ಬಲಗೈಲಿ ಬಂಗಾರದ ಸೆಟ್ಟೆ ಬಲಗೈಲಿ ಹಿಡಕೊಂಡು ಬಂಗಾರದ ಸೆಟ್ಟೆ ಬಲಗೈಲಿ ಹಿಡಕೊಂಡು ಹೊನ್ನ ಬಿತ್ಯಾರೋ ಹೊಳಿಸಾಲ ಹೊನ್ನ ಬಿತ್ಯಾರೋ ಹೊಳಿಸಾಲ ಹೊನ್ನ ಬಿತ್ಯಾರೋ ಹೊಳಿಸಾಲ ಹೊನ್ನ ಬಿತ್ಯಾರೋ ಹೊಳಿಸಾಲ ಜನಪದ ಗೀತೆ ಕೇಳಿದ್ರಿ. ಇನ್ನು ಮುಂದೆ ಹವಾಮಾನ ವರದಿ. ರಾಜ್ಯದ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಕೆಲವು ಕಡೆಗಳಲ್ಲಿ ಹಾಗೂ ಉತ್ತಮ ಉತ್ತರ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆಯಾಗದ ವರದಿಯಾಗಿದೆ. ಮುಖ್ಯ ಮಳೆ ಪ್ರಮಾಣಗಳು ಸೆಂಟಿಮೀಟರ್ನಲ್ಲಿ ಈ ರೀತಿ ಇದೆ. ಹುಂಚದಕಟ್ಟೆ 6, ಕಮ್ಮರಡಿ ಜಯಪುರ ತಲಾ 5, ಶ್ರವಣಬೆಳಗೊಳ 4, ಧರ್ಮಸ್ಥಳ ಅರಕಲಗೂಡು ಬೆಂಗಳೂರು ನಗರ ಗೋಪಾಲನಗರ ಎಆರ್ಜಿ ನಾಪೋಕ್ಲು ತಲಾ 3, ಬೆಳ್ತಂಗಡಿ ಚನ್ನಗಿರಿ ಹೊಸದುರ್ಗ ಯಗಟಿ ಶೃಂಗೇರಿ ಕೊನೆಹಳ್ಳಿ ಕೆವಿಕೆ ತಲಾ 2, ಹಳಿಯಾಳ ಸುಳ್ಯ ಸುಬ್ರಹ್ಮಣ್ಯ ಮಹಾಲಿಂಗಪುರ ಬಿಳಗಿ ಕಲಘಟಗಿ ಧಾರವಾಡ ಕಣಬರ್ಗಿ ಔಂಸ್ ಲೋಂಡ ಸುಲೆಪೇಟ ದೇವರ ಹೆಪ್ಪರಗಿ ಕನಕಪುರ ಕೊಪ್ಪ ಬಾಳೆಹೊನ್ನೂರು ರಾಮನಗರ ಬೇಲೂರು ಕೊಟ್ಟೂರು ತಲಾ 1 ಸೆಂಟಿಮೀಟರ್ ಮಳೆಯಾದ ವರದಿಯಾಗಿದೆ. ರಾಜ್ಯದಲ್ಲಿ ಅತಿ ಗರಿಷ್ಠ ಉಷ್ಣಾಂಶ 41°C ಕಲಬುರಗಿಯಲ್ಲಿ ದಾಖಲಾಗಿದೆ. ಇನ್ನು ಮುಂದಿನ 24 ಗಂಟೆಗಳಲ್ಲಿ ದಕ್ಷಿಣ ಒಳನಾಡಿನ ಹಲವು ಕಡೆಗಳಲ್ಲಿ ಕರಾವಳಿ ಹಾಗೂ ಉತ್ತರ ಒಳನಾಡಿನ ಕೆಲವು ಕಡೆಗಳಲ್ಲಿ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಗುಡುಗು ಮುನ್ನೆಚ್ಚರಿಕೆ. ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದಾದ್ಯಂತ ಒಂದೆರಡು ಕಡೆಗಳಲ್ಲಿ ಬಿರುಗಾಳಿ ಸಹಿತ ಗುಡುಗು ಮಿಂಚಿನ ಸಾಧ್ಯತೆ ಇದ್ದು ಗಾಳಿಯ ವೇಗವು ಒಳನಾಡಿನಲ್ಲಿ ಗಂಟೆಗೆ 40-50 ಕಿಲೋಮೀಟರ್ ಮತ್ತು ಕರಾವಳಿಯಲ್ಲಿ 30-40 ಕಿಲೋಮೀಟರ್ ಇರುವ ಸಾಧ್ಯತೆ ಇದೆ. ಹವಾಮಾನ ವರದಿ ಕೇಳಿದ್ರಿ. ಇದೀಗ ಒಂದು ಜನಪದ ಗೀತೆ ಕೇಳೋಣ. ಕಿತ್ತು ನಡೋರುಂಟೆ ಅತ್ತೆಲ್ಲರ ಮನೆಗೆ ಗೌರಿಯ ಅತ್ತೆಲ್ಲದ ಮನೆಗೆ ಗೌರಿಯ ಕೊಟ್ಟರೆ ಅವಪ್ಪ ಇನ್ನಾರು ಕಳೆದೋರು ಅತ್ತೆಯು ನಾನೇಯ ಮಾವನು ನಾನೇಯ ಮತ್ತೆ ಸೋದರಿಗೆ ಗೌರಿಗೆ ಮತ್ತೆ ಸೋದರಿಗೆ ಗೌರಿಗೆ ನಾನೇಯ ಗೌರಿ ನಮ್ಮಿಗೆ ಕೊಡಬೇಕು ಸೀಳಿ ನಡುವ